ಮೊದಲನೇ ದಿನ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳಿಂದ ಉಮೇದುವಾರಿಕೆ ಸಲ್ಲಿಕೆ. ಹೆಚ್ಚು ಮತದಾನಕ್ಕೆ ಜಿಲ್ಲಾ ಆಡಳಿತದಿಂದ ಮತದಾನ ಜಾಗೃತಿ ಅಭಿಯಾನ. ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ನಾಳೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಭದ್ರಾವತಿ. ಕಿಸಾನ್ ವಾಣಿ ಕಾರ್ಯಕ್ರಮ ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೀರೋ ಕಲ್ಟಿವೇಷನ್ ಹಾಗೂ ಸಾವಯವ ಕೃಷಿ ಈ ಕುರಿತು ಭದ್ರಾವತಿ ತಾಲೂಕು ಬಾರಂದೂರಿನ ಋಗ್ವೇದಾಚಾರ್ ಅವರೊಡನೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇಂದು ನಾವು ಭದ್ರಾವತಿ ತಾಲೂಕು ಬಾರಂದೂರಿನ ಋಗ್ವೇದಾಚಾರ್ ಅವರ ತೋಟದಲ್ಲಿದ್ದೀವಿ. ಅವರು ತಮ್ಮಲ್ಲಿರತಕ್ಕಂತಹ 1¾ ಎಕರೆ ಜಮೀನಿನಲ್ಲಿ ಅಡಿಕೆ ಕೃಷಿ ಹಾಗೂ ಕೋಕೋ, ಅಡಿಕೆ ಮಧ್ಯದಲ್ಲಿ ಕೋಕೋ ಕೂಡ ಬೆಳೆದಿದ್ದಾರೆ. ನಂತರ ನಿಂಬೆ ಕೃಷಿಯನ್ನು ಕೂಡ ಮಾಡಿದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಋಗ್ವೇದಾಚಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಋಗ್ವೇದಾಚಾರ್ ಅವರೇ, ತಾವು ತಮ್ಮ ಒಂದು ಕೃಷಿ ಜಮೀನಿನಲ್ಲಿ ಇಷ್ಟೆಲ್ಲ ಬೆಳೆಗಳನ್ನು ಬೆಳೆದಿದ್ದೀನಿ ಅಂತ ಹೇಳಿದ್ರಿ, ಇದಕ್ಕಿಂತ ಮುಂಚಿತವಾಗಿ ತಾವು ಏನ್ ಮಾಡ್ಕೊಂಡಿದ್ರಿ? ಸರ್, ಅದಕ್ಕಿಂತ ಮುಂಚಿತವಾಗಿ ನಾನು ಭತ್ತವನ್ನು ಬೆಳೀತಾ ಇದ್ದೆ. ಆ ನಂತರ ಸ್ವಲ್ಪ ಕಬ್ಬು ಮಾಡ್ಕೊಂಡಿದ್ದೆ. ನಮ್ಮಲ್ಲಿ ಕಬ್ಬು ಯಥೇಚ್ಛವಾಗಿ ಬೆಳೀತಾ ಇದ್ವಿ. ಹಾಗಾಗಿ ನಂತರ ಫ್ಯಾಕ್ಟ್ರಿ ಕಳಿಸ್ತಾ ಇದ್ವಿ. ಫ್ಯಾಕ್ಟ್ರಿ ಸ್ವಲ್ಪ ಅದು ನಿಲ್ಗಡೆ ಅಂತ ಸಂಭವ ಬಂದಾಗ ನಂತರ ನಾವು ಕನ್ವರ್ಟ್ ಆದ್ವಿ ಅದು ಅಡಿಕೆ ಬೆಳೆಗೆ. ಮತ್ತೆ ಅದರೊಳಗಡೆ ಉಪ ಬೆಳೆ ನಾವು ಏನೀಗ ಕೋಕೋ ಹಚ್ಚಿದ್ದೀನಿ, ಸ್ವಲ್ಪ ನಿಂಬೆ ಗಿಡ ಹಚ್ಚಿದ್ದೀನಿ. ನಂತರ ಸ್ವಲ್ಪ ಒಳಗಡೆ ಎಲ್ಲ ವ್ಯವಸಾಯ ಜೀರೋ ಕಂಟಿವೇಶನ್ ಮಾಡ್ತಾ ಇದ್ದೀನಿ. ಆಮೇಲೆ ಟ್ರೆಂಚ್ಗಳನ್ನು ಹಾಕಿದ್ದೀನಿ. ಆ ನಂತರ ನಾನು ಪದ್ಧತಿಯಲ್ಲಿ ಕೊಟ್ಟಿಗೆ ಗೊಬ್ಬರದ ಮೂಲಕನೇ ಹೆಚ್ಚಿನ ಒಂದು ಫಲವತ್ತತೆಯನ್ನು ನಾನು ಮಾಡಿಕೊಂಡು ಬೆಳೆಯನ್ನು ಬೆಳೆಯುವಂಥ ಪ್ರಯತ್ನದಲ್ಲಿ ನಾನು ಇವತ್ತಿನವರೆಗೂ ನಡ್ಕೊಂತ ಬಂದಿದ್ದೀವಿ. ಮುಂದಿನ ದಿನಗಳಲ್ಲೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿಗೆ ಗೊಬ್ಬರದ ಮೂಲಕನೇ ನಾವು ಅತಿ ಹೆಚ್ಚಾದಂಥ ಬೆಳೆನ ನಾನು ತೆಗಿತೀನಿ ಅನ್ನೋವಂಥ ಒಂದು ಭರವಸೆ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದರ ತಕ್ಕನಾದಂಥ ಒಂದು ಪ್ರತಿಫಲ ನಮಗೆ ಕೊಡ್ತಾ ಬರ್ತಾ ಇದೆ. ಇನ್ನೂ ಮಾಡಬಹುದು. ನಾವು ಆದಷ್ಟು ರಸಗೊಬ್ಬರವನ್ನು ಬಿಟ್ಟು ಆದಷ್ಟು ಸಾವಯವ ಗೊಬ್ಬರದಲ್ಲಿ ಹೋದ್ರೆ ನಾವು ಜಮೀನನ್ನು ಹೆಚ್ಚಿನ ಫಲವತ್ತತೆಯನ್ನು ಮಾಡ್ತಾ ನಾವು ಅದ್ರ ಜೊತೆಯಲ್ಲಿ ನಾವು ಸತ ಜೀರೋ ಅಂದರೆ ಖರ್ಚುಗಳನ್ನು ಕಡಿಮೆ ಮಾಡಿಕೊಂಡು ಫಲನ ಜಾಸ್ತಿ ತಗೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ನೆಮ್ಮದಿ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಒಬ್ಬ ರೈತನಾಗಿ ಹೇಳುವಂಥ ವಿಚಾರ ಆದರೆ ಆದರೆ ಏನಂತಂದರೆ ಕೆಲಸವನ್ನು ನಾವೇ ಸ್ವತಃ ಮಾಡೋದ್ರಿಂದ ಆ ಒಂದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಹೆಚ್ಚಿಗೆ ಮಾಡಿಕೊಳ್ಳಬಹುದು ಮತ್ತು ಫಲನೂ ಜಾಸ್ತಿ ತಗೋಬಹುದು. ಅದೇ ರೀತಿಯಾಗಿ ನಾವು ಈಗ ಹೆಚ್ಚು ಕಡಿಮೆ ನಾವು ಏನ್ ಅಂಗಡಿ ಗೊಬ್ಬರ ಏನಿದೆ ಅದರಿಂದ ನಾವು ಆದಷ್ಟು ಆಗ್ಲೇ ದೂರನೇ ಇದೀವಿ. ಅದರಿಂದ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರ ಹಾಕೋದು, ಬೇಗ ಬೆಳೆ ಬರಲಿ ಅನ್ನೋದು. ಬೆಳೆ ನಾಶ ಬೇಗ ಆಗುತ್ತೆ ಹೊರತು ಅದು ಬೆಳೆ ಜಾಸ್ತಿ ಬರೋದಿಲ್ಲ. ಆ ಕಾಲಕ್ಕೆ ತಕ್ಕನಾಗಿ ನಮ್ಗೇನೇ ಆದ್ರೂ ಬೆಳೆ ಬಂದ ರೀತಿಯಲ್ಲಿ ಕಾಣುತ್ತೆ, ವಿನಃ ಅದು ದೀರ್ಘಾವಧಿ ಬೆಳೆ ಆಗಿ ನಮಗೆ ಕಾಣೋದಿಲ್ಲ. ಅದು ಅಲ್ಪಾವಧಿಯಾಗಿ ನಶಿಸಿ ಹೋಗುವಂತ ಸಂಭವ ಬರ್ತದೆ. ಹಾಗಾಗಿ ನಾವು ರೈತರುಗಳು ಆದಷ್ಟು ಕೊಟ್ಟಿಗೆ ಗೊಬ್ಬರದ ಮೂಲಕ ನಾವು ಜಮೀನನ್ನ ಭೂಮಿನ ಫಲವತ್ತತೆ ಮಾಡ್ಕೊಳ್ತಾ ಹೋದ ಹಾಗೆ ನಮಗೆ ಯಾವುದೇ ಬೆಳೆ ಬೆಳೀಲಿ, ಅಡಿಕೆನೆ ಅಥವಾ ಕಬ್ಬು ಅಥವಾ ಭತ್ತ ಅಥವಾ ಇತರೆ ಬೆಳೆ ನಾವು ಯಾವುದೇ ಮಾಡ್ತೀವಿ ಅಂತ ಹೋದ್ರು, ಒಂದು ತರಕಾರಿ ಬೆಳಿತೀನಿ ಅಂದ್ರೂ ಸ್ವತಃ ಸಾಕಷ್ಟು ಭೂಮಿ ಫಲವತ್ತತೆ ಮಾಡಿಕೊಂಡ್ರೆ ಎಲ್ಲದರಲ್ಲೂ ಶ್ರೇಯಸ್ಸನ್ನ ಕಾಣ್ತಾ ಹೋಗ್ಬೋದು ಅಂತ ನಾ ಹೇಳ್ಬೋದು. ಆ ನಂತರ ನಮಗೆ ಅನುಭವದ ಪ್ರಕಾರ ಈಗ ನಮ್ಮ ತಂದೆಯವರು ಹೇಳ್ತಾ ಇದ್ರು, ಹಿಂದೆಲ್ಲ ನಾವು ಅಂದ್ರೆ ನಾವು ಈ ಕೊಟ್ಟಿಗೆ ಗೊಬ್ಬರಕ್ಕೆ ಬರೋದಕ್ಕೆ ಕಾರಣ ನಮ್ಮ ತಂದೆಯವರೇ. ನಮ್ಮ ತಂದೆಯವರು ಹಿಂದೆಲ್ಲ ಡ್ರೈ ಜಮೀನಿಗೆ ಕೊಟ್ಟಿಗೆ ಗೊಬ್ಬರನ ಹೊಡೆದು ಸಾಲ್ ನಾಟಿ ಮಾಡಿ ಆ ಸಾಲ್ ನಾಟಿಯಲ್ಲಿ ಸಾಕಷ್ಟು ಎತ್ತುಗಳಲ್ಲೇ ಕಳೆಯ ತೆಗೆಯುವಂತ ವ್ಯವಸ್ಥೆಯಲ್ಲಿ ಅವರು ಮಾಡಿದ್ರು. ಆ ನಂತರ ನಮ್ಮ ಕೂಟನೂ ಸ್ವತಃ ಮಾಡಿಸಿ ಅದು ಪ್ರಾಕ್ಟಿಕಲ್ ಆಗಿ ನಮಗೂ ಸ್ವತಃ ತೋರಿಸ್ಯಾರೆ. ಅದರಂತೆನೆ ಅವತ್ತಿನ ದಿವಸದಲ್ಲಿ ಅವರು ಬದುಕೋದಕ್ಕೆ ಏನ್ ಆದಾಯ ಬೇಕು ಅದನ್ನ ಅವರು ಆ ಮಟ್ಟಕ್ಕೆ ತೆಗಿತಾ ಇದಾರೆ ಅಂತ ಗೊತ್ತಾದಾಗ ನಾವು ಜನರಲ್ ಆಗಿ ಯೋಚನೆ ಮಾಡಿ ಆದಷ್ಟು ಈ ಗಿಡನ ನಾವು ಈಗ ಕಾಡಿನಲ್ಲಿ ಬೇಕಾದಂಗ ಅದಕ್ಕೇನು ಗೊಬ್ಬರ ಹಾಕಲ್ಲ, ಏನು ಹಾಕೋದಿಲ್ಲ, ಅದರದೇ ಆದಂತ ಗೊಬ್ಬರದಲ್ಲಿ ಅದು ಜೀವನ ಮಾಡುತ್ತೆ ಆ ಸಸ್ಯ. ಹಾಗಾಗಿ ಅದರ ಆತರ ನಮ್ದು ಒಂದು ಜನರಲ್ ಮೈಂಡ್ ಅಲ್ಲಿ ನಾವು ಯೋಚನೆ ಮಾಡಿದಾಗ ನಮ್ಗೆ ಅದು ಸರಿ ಅನಿಸ್ತು. ಅದು ಆರು ತಿಂಗಳು ಒಳಗಡೆ, ಆರು ತಿಂಗಳು ನೀರು, ಆರು ತಿಂಗಳು ಡ್ರೈಯಲ್ಲಿ ಅದು ಆ ಮಟ್ಟದಲ್ಲಿ ಬೆಳೆನ ಆ ಮಟ್ಟದಲ್ಲಿ ಮರ ಹಸಿರುಗಟ್ಟು ಆ ರೀತಿಯಲ್ಲಿ ಅದು ಪರಿವರ್ತನೆ ಆಗಿ ಅದು ಒಳ್ಳೆ ಫಲವತ್ತತೆಯಾಗಿ ನಿಂತಿರುತ್ತೆ ಅನ್ನೋದಾದ್ರೆ ನಾವ್ ಯಾಕೆ ಮಾಡಬಾರದು ಅನ್ನೋದು ನಮ್ದು ಉದ್ದೇಶ ಆಗಿತ್ತು ಸರ್. ಹಾಗಾಗಿ ನಾವು ಅದನ್ನೇ ಸ್ವಲ್ಪ ಆದಷ್ಟು ಅದ್ರ ಕಡೆ ಒತ್ತನ್ನ ಕೊಡ್ತಾ ಇದೀವಿ. ಆಸಕ್ತಿ ಹೇಗ್ ಬಂತು ಸರ್ ನಿಮ್ಗೆ? ಸರ್, ಆಸಕ್ತಿ ಹೇಗ್ ಬಂತು ಅಂತಂದ್ರೆ ನಾವು ಜನರಲ್ ಆಗಿ ನಾವು ನಮ್ಮ ತಂದೆಯರು ಹಿಂದೆ ನಮಗೆ ಹೇಳಿದಂತಹ ವಿಚಾರಗಳು ಅದ್ರ ಜೊತೆನಲ್ಲಿ ನಾವು ಮಾಡ್ಕೊಂಡು ಬಂದಂತ ರೀತಿ, ರೈತರ ಜೀವನ ನಡೆಸ್ಕೊಂಡ್ ಬಂದಂತ ರೀತಿ, ಇವತ್ತಿನ ಮಣ್ಣಿನ ಫಲವತ್ತತೆ ಮತ್ತು ಇವತ್ತು ಬೆಳೆಗಳು ಹಾಳಾಗ್ತಾ ಇರೋದು ಅಂದ್ರೆ ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದು ಯಾಕೆ ಈ ಅಲ್ಪಾವಧಿಯಲ್ಲಿ ಯಾಕೆ ಹಾಳಾಗ್ತಾ ಇದೆ ಅನ್ನೋಂಥದ್ದನ್ನ ಸ್ವಲ್ಪ ನಮ್ಮ ಸ್ನೇಹಿತರು ಈ ಅಗ್ರಿಕಲ್ಚರಿಸ್ಟ್ ಅವರೆಲ್ಲ ಇದಾರಲ್ಲ ಅವ್ರ ಜೊತೆಲಿ ಕುಂತಾಗ ಈ ವಿಚಾರಗಳನ್ನ ಕೆಲವೊಂದು ಮಾತಾಡುವಾಗ ನಾವು ತಿಳುವಳಿಕೆ ತಗೊಂಡಿರೋದಂತ ವಿಚಾರ ಅದು. ಹಾಗಾಗಿ ಒಡನಾಟ ಇಟ್ಕೊಂಡು ನಾವು ಹೊರಗಡೆ ಎಲ್ಲ ಓಡಾಡಿ ನೋಡಿಕೊಂಡು ಓ ಇದು ಸರಿ ಇದು ತಪ್ಪು ಅನ್ನೋಂಥದ್ದನ್ನ ಯೋಚನೆ ಮಾಡಿಕೊಂಡು ನಾವೀಗಾಗಲೇ ಸುಮಾರು ವರ್ಷದಿಂದ ನಾನು ಕೊಟ್ಟಿಗೆ ಗೊಬ್ಬರದಲ್ಲೇ ಇವತ್ತು ನಾನು ತೋಟ ಬೆಳೆದಿದ್ದೀನಿ. ತೋಟದಲ್ಲಿ ನಾನು ಅದರ ಆ ತೋಟದಲ್ಲಿ ಬಂದಂತ ಇದರಲ್ಲಿ ನಾನು ನನ್ನ ಮಕ್ಕಳು ನಾನು ನಮ್ಮ ನನ್ನ ಹೆಂಡತಿ ಎಲ್ಲರೂ ಒಂದು ಜೀವನ ನೆಮ್ಮದಿಯಾದಂಥ ಜೀವನ ನಡೆಸ್ತಾ ಇದ್ದೀವಿ. ಬಟ್ ಏನಂತಂದ್ರೆ ನಾನೊಬ್ಬ ರೈತನಾಗಿ ಹೇಳುವಂಥದ್ದು ಏನಂತಂದ್ರೆ ಆದಷ್ಟು ನಾವು ಅಂಗಡಿ ಗೊಬ್ಬರವನ್ನು ಬಿಟ್ಟು ನಾವು ಆದಷ್ಟು ಕೊಟ್ಟಿಗೆ ಗೊಬ್ಬರಕ್ಕೆ ನಾವು ಎಷ್ಟು ಅವಲಂಬನೆ ಆಗ್ತೀವೋ ಅಷ್ಟು ನಮಗೆ ಖರ್ಚು ವೆಚ್ಚಗಳು ಕಡಿಮೆ ಆಗ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ನಾವು ನೆಮ್ಮದಿಯಾಗಿರ್ತೀವಿ, ಆರೋಗ್ಯನೂ ಚೆನ್ನಾಗಿರುತ್ತೆ. ಅದ್ರ ಜೊತೆನಲ್ಲಿ ಕೆಲಸನ ನಾವೇ ಮಾಡೋದ್ರಿಂದ ಆರೋಗ್ಯ ಅಲ್ಲಿ ನೆಲ ಯಾವ ರೀತಿಯಲ್ಲಿ ಫಲವತ್ತತೆ ಆಗ್ತದೆಯೋ ಅದೇ ರೀತಿಯಲ್ಲೂ ನಮ್ಮ ಆರೋಗ್ಯನೂ ಸಹ ಅಷ್ಟೇ ಸುಧಾರಣೆ ಆಗ್ತದೆ. ಇದು ನಾವು ರೈತರಿಗೆ ಅತಿ ಮುಖ್ಯವಾದಂತ ವಿಚಾರ, ಇದು ನಾವು ಮಾಡಬೇಕಾದಂತ ವಿಚಾರ ಇದು. ಹಾಗಾಗಿ ನಾನು ಸಾಕಷ್ಟು ಕಡೆ ನನ್ನ ಸ್ನೇಹಿತರುಗಳು ಇವೆಲ್ಲ ನಾವು ಕುತ್ಕೊಂಡು ಮಾತುಕತೆ ಆಡಿದಾಗ ಈ ತರ ಅಲ್ಲ ಈ ತರ ಅಂದಾಗ ನಾನು ನನ್ನ ಜೀವನದಲ್ಲಿ ನಾನು ಇದನ್ನ ಅವಲಂಬನೆ ಮಾಡ್ಕೊಂತ ಬಂದಿದ್ದೀನಿ. ಬೇರೆ ರೈತ ಮಾಡಿದಾನೆ ಅನ್ನೋದಕ್ಕಿಂತನೂ ನಾನಂತೂ ಮಾಡ್ಕೊಂಡ್ ಬಂದಿದ್ದೀನಿ. ಬಟ್ ನಾನು ನನ್ನ ಸ್ನೇಹಿತರುಗಳಿಗೆ ಅದನ್ನ ಹೇಳೋದು, ನೋಡಪ್ಪ ನಂದು ಹಿಂಗಿದೆ, ಮುಂದಿನ ದಿನಗಳಲ್ಲಿ ನೀನು ಈ ತರ ಮಾಡಿದ್ರೆ ಅನುಕೂಲ ಆಗ್ತದೆ, ಖರ್ಚು ವೆಚ್ಚ ಕಡಿಮೆ ಆಗ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು. ಬೇರೆ ರೈತರು ಏನ್ ಹೇಳ್ತಾರೆ ಅಂತಂದ್ರೆ ಈ ಸಾವಯವ ಕೃಷಿ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ, ಇವು ರಸಗೊಬ್ಬರಗಳನ್ನ ಹಾಕಿದ್ರೆ ಬೇಗ ಇಳುವರಿ ತಗೋಬಹುದು, ಸ್ವಲ್ಪ ಜಾಸ್ತಿನೇ ನಮಗೆ ಬರುತ್ತೆ ಅಂತ ಮಾತಾಡ್ತಾರೆ. ನೀವು ಝೀರೋ ಕಲ್ಟಿವೇಶನ್ ಅಂತೀರಿ, ಅದಕ್ಕೂ ಏನ್ ವ್ಯತ್ಯಾಸ ಮತ್ತೆ ಎಷ್ಟು ಇಳುವರಿ ಬಗ್ಗೆ ಮಾತಾಡೋದು? ಸರ್, ಈಗ ನಾವು ಅದಕ್ಕೆ ಹೇಳ್ಬೇಕಾದ್ರೆ ಈಗ ನಾವು ಡಾಕ್ಟರ್ ಹತ್ರ ಹೋದ್ರೆ ಇಂಗ್ಲಿಷ್ ಮೆಡಿಸಿನ್ ಕೊಡ್ತಾರೆ, ಒಂದು ಟ್ಯಾಬ್ಲೆಟ್ಸ್ ಕೊಟ್ಬಿಡ್ತಾರೆ, ಜ್ವರ ಬಂದಿದೆ ಅಂತ ತಕ್ಷಣ ಜ್ವರಕ್ಕೂ ಒಂದು ಮಾತ್ರೆ ಕೊಟ್ಬಿಡ್ತಾರೆ. ಟೋಟಲಿ 4 ಅವರ್ಸ್ ಅಲ್ಲಿ ನಾವು ಕ್ಯೂರ್ ಆಗ್ಬಿಡ್ತೀವಿ. ಬಟ್ ಅದೇ ಆಯುರ್ವೇದಿಕ್ ತಗೊಳ್ಳೋದ್ರಿಂದ ನಾವು ಮನೆಯಲ್ಲೇ ನಾವು ಆಯುರ್ವೇದಿಕ್ ಮಾಡ್ಕೊಂಡು ಕಷಾಯ ಕುಡಿಯೋದು ಅಥವಾ ಏನೋ ಒಂದು ಆಯುರ್ವೇದಿಕ್ಕೆ ಮಾಡ್ಕೊಂಡು ಕುಡಿಯೋದ್ರಿಂದ ಅದು 1 ವರ್ಷ ಟೈಮ್ ತಗೊಳುತ್ತೆ, 1-2 ವರ್ಷ ಟೈಮ್ ತಗೊಳುತ್ತೆ. ಬಟ್ ಆದರೆ ಇದರಿಂದ ಯಾವುದೇ ಥರ ತೊಂದರೆ ಇಲ್ಲದ ರೀತಿಯಲ್ಲಿ ನಮಗೆ ಕ್ಯೂರ್ ಮಾಡುತ್ತೆ. ಬಟ್ ಅದೇ ಡಾಕ್ಟರ್ ಹತ್ರ ಹೋದ್ರೆ 4 ಅವರಲ್ಲಿ ಕ್ಯೂರ್ ಮಾಡ್ತಾರೆ, ಬಟ್ ಅದರಿಂದ ಸೈಡ್ ಎಫೆಕ್ಟ್ ಇರುತ್ತೆ. ಹಂಗೆ ಇದು ಅಷ್ಟೇನೆ, ನಾವು ಕೊಟ್ಟಿಗೆ ಗೊಬ್ಬರವನ್ನು ಅವಲಂಬನೆ ಮಾಡಿಕೊಂಡು ನಾವು ಬೆಳೆ ಬೆಳೆಯೋದ್ರಿಂದ ಸ್ವಲ್ಪ ಕಾಲ ಟೈಮ್ ತಗೊಳುತ್ತೆ. ಬಟ್ ಅದು ಅದಕ್ಕೆ ಅಂತಾನೆ ಆ ಭೂಮಿ ಹೊಂದಾಣಿಕೆ ಆದ ನಂತರ ಈ ಏನಿದೆ ಈ ರಸಗೊಬ್ಬರ ಅಂದ್ರೆ ಅಂಗಡಿ ಗೊಬ್ಬರಕ್ಕಿಂತ ಅತಿ ಹೆಚ್ಚಿನ ಫಲವತ್ತತೆ ಕೊಡ್ತದೆ ಅನ್ನೋದಕ್ಕೆ ನಾವು ಗ್ಯಾರಂಟಿ ಇದೀವಿ. ಯಾಕೆ ಅಂತಂದ್ರೆ ನಮ್ಗೆ ಅದ್ರ ಅನುಭವ ಇದೆ ಈಗ. ಹಾಗಾಗಿ ಸ್ವಲ್ಪ ಅದಕ್ಕೆ ಅಲ್ಪ ದೀರ್ಘ ಅಂತ ಹೇಳಿರ್ತಕ್ಕಂಥ ವಿಚಾರ ಇದೇನೆ. ಅಲ್ಪಾವಧಿ ಏನಾಗ್ತದೆ ಅಂದ್ರೆ ಕಣ್ಣಿಗೆ ಮಿಂಚುತ್ತೆ, ಬಟ್ ದೀರ್ಘಾವಧಿ ಇದೆಯಲ್ಲ ಸ್ವಲ್ಪ ಕಾಲ ಟೈಮ್ ತಗೊಳುತ್ತೆ. ನಾವು ಆದಷ್ಟು ಹೆಚ್ಚಿನದಾಗಿ ನಾವು ದೀರ್ಘಾವಧಿಗೆ ಅವಲಂಬನೆ ಆಗ್ಬೇಕೇ ವಿನಃ ಅಲ್ಪಾವಧಿಗೆ ನಾವು ಅವಲಂಬನೆ ಆಗಬಾರ್ದು. ಅದು ಮಿಂಚುಳ, ಅದು ಸುಮ್ಮನೆ ಮಿಂಚು ಬಂದು ಮಿಂಚು ಹೋದಂಗೆ ಅದು ಜೀವನ. ಬಟ್ ದೀರ್ಘಾವಧಿಗೆ ಹೋಗೋದ್ರಿಂದ ನಾವಿಲ್ಲಿ ಕೆಲಸ ಮಾಡ್ತೀವಿ, ಮತ್ತೆ ಕೊಟ್ಟಿಗೆ ಗೊಬ್ಬರನ ನಾವೇ ತಯಾರಿಸ್ಕೊಳ್ತೀವಿ, ಅದ್ರ ಜೊತೆನಲ್ಲಿ ನಾವೇ ಕೆಲಸ ಮಾಡಿ ನಾವೇ ಆ ಜಮೀನನ್ನ ಫಲವತ್ತತೆನ ದಿನ ಬೆಳಗಾದ್ರೆ ಕಾಣ್ತಾ ಇರ್ತೀವಿ. ಆ ಜಮೀನಿನ ಫಲವತ್ತತೆ ನಾವು ಕಾಣ್ತಾ ಇದ್ದಾಗ ಆ ಫಲವತ್ತತೆಯಲ್ಲಿ ಇರ್ತಕ್ಕಂಥ ಒಂದು ಅಂಶ ಏನಿದೆ ಅದು ನಮ್ಮ ಬಾಡಿಗೆ ಸ್ಪರ್ಶನೂ ಆಗ್ತದೆ. ಅದ್ರ ಜೊತೆನಲ್ಲಿ ನಮಗೂ ಆರೋಗ್ಯ ಕೊಡ್ತದೆ. ಆರೋಗ್ಯವಾಗಿ ಇರ್ತಕ್ಕಂಥ ಬೆಳೆಗೆ ಅದಕ್ಕೂ ಆರೋಗ್ಯ ಕೊಡುತ್ತೆ, ಅದ್ರ ಜೊತೆನಲ್ಲಿ ಒಳ್ಳೆ ಫಲವತ್ತತೆಯನ್ನು ಕಾಣ್ತೀವಿ. ಸ್ವಲ್ಪ ದೀರ್ಘಕಾಲವಾಗಿ ಖಾದಿ ನಾವು ನೋಡ್ತಕ್ಕಂಥ ಒಂದು ತಾಳ್ಮೆಯನ್ನ ನಾವು ರೈತರಾದಂಥವ್ರು ಅದನ್ನು ಅವಲಂಬನೆ ಮಾಡಿಕೊಂಡ್ರೆ ರೈತರಿಗೆ ತುಂಬಾ ಒಳ್ಳೇದಾಗ್ತದೆ. ಇಷ್ಟೊಂದು ತಮಗೆ ಅನುಭವ ಇರೋದ್ರ ಜೊತೆಗೆ ಅಡಿಕೆ ಕೃಷಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಆ ಅಡಿಕೆ ಕೃಷಿ ಬಗ್ಗೆ ನಮಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡೋದಾದ್ರೆ ಯಾವ ತರ? ಈಗ ಅಡಿಕೆ ಸಸಿ ನಾನು ಬೇರೆ ಕಡೆ ತಗೊಂಡ್ಬಂದೆ, ಒಳ್ಳೆ ಡ್ರೈ ಲ್ಯಾಂಡ್ ಅಲ್ಲಿ ಇರ್ತಕ್ಕಂತ ಒಂದು ಅಡಿಕೆ ಹಳೆ ಮರದ್ದು ನಾನೇ ನಿಂತಿದ್ದು ನೇರವಾಗಿ ಕೇಳಿಸ್ಕೊಂಡ್ಬಂದಿರ್ತಕ್ಕಂತ ಸಸಿ ನಾನು ನೆಟ್ಟಿರೋದು. ಅದನ್ನ ತಗೊಂಡ್ಬಂದು ನಾನು ಅದ್ರ ಜೊತೆನಲ್ಲಿ ಮಣ್ಣು ಅದ್ರ ಜೊತೆಯಲ್ಲಿ ಕೊಟ್ಟಿಗೆ ಗೊಬ್ಬರ ಈ ಎರಡನ್ನೂ ಸತ ನಾನು ಬೆರೆಸಿ ಅದನ್ನ ಬಿಟ್ಟು ಒಂದು ತಿಂಗಳು ಬಿಟ್ಟು ಅದೆಲ್ಲ ಚೆಂದಾಗಿ ಇದಾದ್ಮೇಲೆ ಅದನ್ನ ಪಾಕಿಟ್ ಒಳಗೆ ಹಾಕಿ ಪಾಕಿಟನ್ನ ರೆಡಿ ಮಾಡಿಕೊಂಡು ಅದರೊಳಗಡೆ ಬೀಜ ಮೊಳಕೆಯನ್ನು ಮಾಡಿಕೊಂಡು ಅದನ್ನ ಬೇರೆ ಮಡಿ ಮಾಡಿಕೊಂಡು ಆ ಮಡಿಯಲ್ಲಿರ್ತಕ್ಕಂಥ ಗೋಟನ್ನು ತೆಗೆದು ಮೊಳಕೆನ ಅದರಲ್ಲಿ ಇಟ್ಟು ಬೆಳೆಸಿ ನ್ಯಾಚುರಲ್ ಆಗಿ ಬೆಳೆಸಿದ್ದೀನಿ. ಯಾವುದೇ ಥರ ಒಂದೇ ಒಂದು ರಸಗೊಬ್ಬರನ ಹಾಕಿಲ್ಲ ನಾನು. ಆ ಥರ ಬೆಳೆಸ್ಕೊಂಡು ತಗೊಂಡೋಗಿ ಗಿಡನ ಗುಂಡಿ ತೆಗೆದು ನೆಟ್ಟಿರ್ತಕ್ಕಂಥದ್ದು. ಎಷ್ಟು ವರ್ಷ ಗಿಡನ ಸಾಕಿದ್ರಿ ಸರ್ ಪ್ರಾರಂಭದಲ್ಲಿ? ಒಂದು ವರ್ಷ ಎರಡು ತಿಂಗಳಿಗೆ ನಾನು ಗಿಡ ನೆಟ್ಟಿದ್ದೀನಿ. 14 ತಿಂಗಳಿಗೆ ಗಿಡ ಒಯ್ದು ನೆಟ್ಟಿದ್ದೀನಿ. ಇವತ್ತು ಅದರಿಂದ ನಾನು ಗಿಡನೂ ಜಾಸ್ತಿ ಏನು ಹೋಗಾಗಲಿಲ್ಲ. ಬಟ್ ಗೊಬ್ಬರ ಹಾಕಿದಂಥ ಗಿಡ ಏನಾಗ್ತದೆ ಅಂತಂದ್ರೆ ಗಿಡ ಇಟ್ಟ ತಕ್ಷಣ ಅದಕ್ಕೆ ಶೀತಾಂಶ ಅಥವಾ ಏನೋ ಒಂದು ವೇರಿಯೇಷನ್ ಆಗ್ತಿದ್ದಂಗೆ ಗಿಡ ಸುಳಿ ಹೋಗ್ಬಿಡುತ್ತೆ. ಬಟ್ ಇದು ನ್ಯಾಚುರಲ್ ಆಗಿ ಬಂದಿರೋದ್ರಿಂದ ಇದಕ್ಕೆ ಯಾವುದೇ ತರ ಕೀಟ ಆಗಲಿ ಕ್ರಿಮಿ ಆಗಲಿ ಇದಕ್ಕೋಗಿ ಟಚ್ ಮಾಡಕ್ ಆಗಲ್ಲ. ಅದು ನ್ಯಾಚುರಲ್ ಆಗಿ ಗಟ್ಟಿಯಾಗಿರುತ್ತೆ ಸರ್. ಅದು ಯಾವುದೇ ತರ ಯಾವುದೇ ಕಾಂಡ ಆದ್ರದ್ದು ಸ್ಮೂತ್ ಇರೋದಿಲ್ಲ. ನ್ಯಾಚುರಲ್ ಆಗಿ ಬಂದಿರೋದು ಏನಿರುತ್ತೆ ಗಟ್ಟಿಯಾಗಿರುತ್ತೆ. ಬಟ್ ರಸಗೊಬ್ಬರ ಹಾಕಿರೋದ್ರಿಂದ ಹಾಕೋದು ಏನಾಗುತ್ತೆ ಅದು ಫಲವತ್ತತೆಯಲ್ಲಿ ಭಾರಿ ಜೋರ ಬರುತ್ತೆ. ಬಟ್ ಅದ್ರ ಕಾಂಡ ಅದ್ರ ಎಲ್ಲದೂ ಮೃದುವಾಗಿರುತ್ತೆ. ಹಾಗಾಗಿ ಕೀಟ ಅದಕ್ಕೆ ಬೇಗ ಹೋಗಿ ಟಚ್ ಆಗುತ್ತೆ. ಹಿಂದೆ ನಮ್ಮ ತಂದೆ ಹೇಳ್ತಾ ಇದ್ರು ಭತ್ತ ಬೆಳೆಯುವಾಗ ಈಗ ನಾವು 1 ಎಕರೆಗೆ 4.5-5 ಕ್ವಿಂಟಾಲು 6 ಕ್ವಿಂಟಾಲು ಅಂಗಡಿ ಗೊಬ್ಬರವನ್ನು ಉಪಯೋಗಿಸ್ಕೊಂತೀವಿ. ಹಿಂದೆ ನಮ್ಮ ತಂದೆಯವರು ಒಂದಿಡೀ ಗೊಬ್ಬರನೂ ಹಾಕ್ತಾ ಇರಲಿಲ್ಲ. ಮನೆಯಲ್ಲಿ ನಾಟಿ ಹಸು ಇರೋದು. ಆ ನಾಟಿ ಹಸು ಏನು ಮಾಡೋರು ಅಂತಂದರೆ ಅವ್ರದೇ ಆದಂಥ ಒಂದು ತಿಳುವಳಿಕೆಯಲ್ಲಿ ಮರಳಿರೋದು, ಮರಳು ತಗೊಂಡು ಒಂದು ಕಡೆ ಹಾಕಿ ಆ ಮರಳಿನ ಮೇಲೆ ಆ ಗಂಜಲನ ಹಾಕರು. ಆ ಗಂಜಲನ ಹಾಕಿ ಅದನ್ನ ತಗೊಂಡೋಗಿ ನಾಟಿ ಪದ್ಧತಿಯಲ್ಲಿ ಅವರು ಏನು ಸಾಲು ನಾಟಿ ಮಾಡ್ತಿದ್ವಿ, ಹೊರದಾದ್ಮೇಲೆ ಆ ಮರಳನ್ನ ಉಗ್ಗೋದು. ಸರ್ ನಮ್ಮ ತಂದೆಯರು ಭಾರಿ ಚೆನ್ನಾಗಿ, ಈಗ ನಮ್ಮ ತಂದೆಯರಿಗಾಗಲೇ ಈಗಾಗಲೇ 92 ವರ್ಷ, ಈಗ ಅವ್ರದ್ದು ಸಾಕಷ್ಟು ವ್ಯವಸಾಯದಲ್ಲಿ ನುರಿತಂಥ ವ್ಯಕ್ತಿ. ಅವರು ಅದನ್ನು ಎರಚೋದು. ಅದು ನಾವು ಯಾಕೆ ಹಿಂಗೆ ಮಾಡ್ತೇವೆ, ಯಾಕೆ ಮಾಡ್ಬೇಕಪ್ಪ ಅದನ್ನ ಅಂತ ಕೇಳಿದ್ರೆ ಅವ್ರು ಒಂದು ಮಾತು ಹೇಳೋರು, ಅದರಲ್ಲಿ ನೀವು ಅಂಗಡಿ ಒಳಗೆ ಹೋಗಿ ದುಡ್ಡು ಕೊಟ್ಟು ತರ್ತೀರಿ ಇವತ್ತು ವೀರ್ಯ, ಆ ವೀರ್ಯದ ಅಂಶ ಅದರಲ್ಲಿರುತ್ತೆ. ಆಗ ನಾವೇನು ಮಾಡ್ತೀವಿ, ಸರಿ ಇದು ಅಂತೇಳಿ ನಮ್ಮಪ್ಪ ಹೇಳ್ದಂಗೆ ನಾವು ಮಾಡಿದ್ವಿ. ಆದರೆ ಅದ್ರ ರಿಸಲ್ಟ್ ಹಂಗೆ ಇತ್ತು ಸರ್, ಅದು ತುಂಬಾ ಚೆನ್ನಾಗೆ ಬಂತು ಅದು ರಿಸಲ್ಟು. ಆಮೇಲೆ ಇದರಷ್ಟು ಎಲೆ ಉಮ್ಮ ಕಿತ್ತಿ ಅದು ಹಗುರವಾಗಿ ಬರ್ತಿರ್ಲಿಲ್ಲ. ಅದು ನ್ಯಾಚುರಲ್ಲಾಗಿ ಬೆಳೆ ಕೊಡುವು. ಆಮೇಲೆ ರೋಗ ಬಂದು ಅದು ಗೊನೆ ಮುರ್ಕೊಂಬಿಡೋದು, ಗೊನೆ ನೆಟ್ ಈಗೆಲ್ಲ ನೆಟ್ ಬ್ಲಾಸ್ಟ್ ಅಂತ ಹೇಳ್ತಾರೆ, ಆ ಥರ ಯಾವುದೇ ಥರ ಇಲ್ಲ. ಅದ್ರಾಗೆ ಇದ್ರಾಗೆ 1000 ಕಾಳು ಬಿಟ್ಬಿಟ್ಟು ಆ ಕಾಳು ವಜೆಗೆ ಅದು ನೆಟ್ ಬ್ಲಾಸ್ಟ್ ಬಂದು ಅಷ್ಟು ಒಣಗೋಗ್ಬಿಡುತ್ತೆ. ಬಟ್ ಅದ್ರಲ್ಲಿ ಹಂಗಲ್ಲ, ಅದರಲ್ಲಿ 150-200 ಕಾಳು ಬಿಟ್ಟರು 150-200 ಕಾಳನ್ನು ಫುಲ್ ಗಟ್ಟಿಯಾಗೇ ಇರುತ್ತೆ. ಬಟ್ ಅದಕ್ಕಿಂತ 1000 ಕಾಳಿಗೆ ಇದು 200 ಕಾಳು ಅದಕ್ಕೆ ಸಮ. ಅಷ್ಟು ವೆಯ್ಟ್ ಇರಬೇಕು. ಹಾಗಾಗಿ ನಾವು ಆದಷ್ಟು ಕೃಷಿಯಲ್ಲಿ ನಾವು ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಮ ಅನುಭವದ ಪ್ರಕಾರ ಕೊಟ್ಟಿಗೆ ಗೊಬ್ಬರವನ್ನು ಉಪಯೋಗಿಸಿ, ಹೆಚ್ಚಿನದಾಗಿ ಸೊಪ್ಪು ಸೆದೆಗಳನ್ನು ಬುಡಕಾಕಿ ನಾವು ಆದಷ್ಟು ಒಂದು ಸಾವಯವ ಗೊಬ್ಬರದ ಮೂಲಕ ಹೋದ್ರೆ ನಾವು ಹೆಂಗೆ ಆರೋಗ್ಯ ಬದುಕಿರ್ತೀವೋ ಹಂಗೆ ನಮ್ಮ ಮಕ್ಕಳಿಗೂ ಒಂದು ಆರೋಗ್ಯನ ನಾವು ಕೊಡಬಹುದು ಅನ್ನೋಂಥ ವಿಚಾರನ ಆ ಸಾವಯವ ಗೊಬ್ಬರದ ಮೂಲಕ ನಾವು ತೋರಿಸಬೋದಾಗ್ತದೆ. ಸರ್, ತಮ್ಮ ಒಂದು ಅನುಭವನ, ತಮ್ಮ ಒಂದು ಕೃಷಿ ತೋಟದಲ್ಲಿ ಯಾವ ರೀತಿ ಅದನ್ನು ಬಳಸ್ಕೊಂಡಿದ್ದೀರಿ? ಸರ್, ನಾವು ಈಗ ನಮ್ಮ ಅನುಭವದ ಪ್ರಕಾರ ನಾವು ನಮ್ಮ ತೋಟದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಸುರೆಲೆ ಏನು ಅದ್ರಲ್ಲಿ ಬರ್ತದ ಕಳೆ ಅದನ್ನೆಲ್ಲ ನಾವು ಬೆಳೆಸ್ತೀವಿ. ಬೆಳೆಸಿದ ನಂತರ ಅದನ್ನೇನು ಮಾಡ್ತೀವಿ, ಕಟಾವು ಮಾಡ್ತೀವಿ, ಅಲ್ಲೇ ಹಾಕ್ತೀವಿ. ಅದು ಹಸುರೆಲೆ ಗೊಬ್ಬರ ಆದ ರೀತಿಯಲ್ಲಿ ಆಗುತ್ತದು. ಹಾಗಾಗಿ ಅದ್ರ ಜೊತೆಯಲ್ಲಿ ಇದು ಎಂಥದ್ದು ಅಳಸಂದೆ ಮತ್ತೆ ಬೇರೆ ಬೇರೆ ಇವು ಡಯಾಂಚು ಅಂತವೆಲ್ಲ ಬರುತ್ತೆ. ಬಟ್ ಅವೆಲ್ಲ ಕಾಸ್ಟ್ ಆಗ್ತದೆ. ನಾವು ಅಳಸಂದೆ ತಗೊಂಬಂದು ಅಳಸಂದೆ ಹಾಕಿ ಅದರಲ್ಲಿ ಈಗ ಡಯಾಂಚು 100 ಕಾಳು ಹಾಕಿ ಅದ್ರಾಗ 500 ಗಿಡ ಬೆಳೆಯೋದು ಒಂದೇ ಅಳಸಂದೆ. ಇವತ್ತು 100 ಕಾಳಲ್ಲ 10 ಕಾಳು ಹಾಕಿ ನಾವು 10 ಗಿಡ ಬೆಳೆಯೋದು ಒಂದೇನೆ. ಅಷ್ಟು ಪೌಷ್ಟಿಕಾಂಶ ಇದು ಬೇರ್ನೊಳಗಿಂದ ಹಿಡಿದು ಇಡೀ ಎಲೆಯಿಂದ ಹಿಡಿದು ಪ್ರತಿಯೊಂದು ಸಾವಯವ ಗೊಬ್ಬರ ಕನ್ವರ್ಟ್ ಆಗುತ್ತೆ. ಯಾವುದು ಅಳಸಂದೆ, ಅಳಸಂದೆ ಸೊಪ್ಪಿದೆಯಲ್ಲ ಅದು ಎತ್ತಿದ ಕೈ, ಅದು ನಮ್ಮ ಅನುಭವದ ಪ್ರಕಾರ. ಬಟ್ ನಮಗಿಂತ ಚೆಲ್ಲಿ ನಾವು ರೈತಾಪಿ ಜೀವನ ಮಾಡ್ತಾ ಇದ್ದೀವಿ. ಮತ್ತೆ ನೀವು ತೋಟದಲ್ಲಿ ನೀರು ಬಿಡ್ತೀರಿ ಅಂತ ಹೇಳಿದ್ರೆ, ನೀರಿನ ನಿರ್ವಹಣೆಯ ಜೊತೆಗೆ ಹೆಚ್ಚು ನೀರು ನಿಂತರೆ ರೋಗದ ಬಾಧೆ ಹೆಚ್ಚು ಅಡಿಕೆ ಗಿಡಕ್ಕೆ, ನೀವೇನು ಕ್ರಮಗಳನ್ನು ಕೈಗೊಂಡಿದ್ದೀರಿ? ಸರ್, ಇದು ನಾವು ನೀರು ನಿಲ್ಬಾರದು ಅಂತೇಳಿ ನಾವೇನ್ ಮಾಡಿದೀವಿ, ಜಮೀನನ್ನ ಓಟ ಮಾಡಿದೀವಿ, ಆ ಓಟ ತಕ್ಕನಾಗೆ ಟ್ರೆಂಚ್ಗಳನ್ನ ಹಾಕಿದೀವಿ. ಯಾವುದೇ ತರ ನೀರನ್ನ ನಾವು ಆ ಜಾಗದಲ್ಲಿ ನಿಲ್ಲದಕ್ಕೆ ಕೊಡಬಾರದು, ಆ ತರ ಒಂದು ವ್ಯವಸ್ಥೆನ ವ್ಯವಸ್ಥಿತವಾಗಿ ಜಮೀನನ್ನ ಮಾಡಿದೀವಿ. ಯಾವುದೇ ತರ ಯಾವುದೇ ಗಿಡಕ್ಕೂ ಶೀತ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಶೀತನೂ ಬರೋದಿಲ್ಲ. ಮತ್ತೆ ನಾವು ಏನ್ ಹಾಕಿರ್ತೀವಿ ಆ ಗೊಬ್ಬರ ಮೇಲೆ ಇರುತ್ತೆ. ನಾವು ಗೊಬ್ಬರ ಹಾಕುವಾಗ ಏನಾಗ್ತದೆ ಅಂತಂದ್ರೆ, ಮೇ ತಿಂಗಳು ಎಂಡು ಜೂನ್ ಫಸ್ಟ್ ಅಲ್ಲಿ ಹಾಕೋದ್ರಿಂದ ಮಳೆ ಅವಾಗ ಕಮೆನ್ಸ್ ಆಗುವಂತ ವ್ಯವಸ್ಥೆ ಇರುತ್ತೆ. ಆ ಒಂದು ವ್ಯವಸ್ಥೆಗೆ ತಕ್ಕನಾಗಿ ನಾವು ಗಿಡನ ಒಂದು ಹದ ಮಳೆ ಬಂದ ನಂತರ ಬುಡನ ಬಗದಿ ಮೇಲ್ಗಡೆನೆ ಅದರಲ್ಲಿ ತುಂಬಿ ಮಣ್ಣನ್ನ ಮುಚ್ಚೋದ್ರಿಂದ ಆ ಫಲವತ್ತತೆ ಎತ್ತಲಾಗೂ ಹೋಗೋದಿಲ್ಲ, ಹರಿದು ಹೋಗೋದಕ್ಕೆ ಅವಕಾಶ ಆಗೋದಿಲ್ಲ. ಆ ಫಲವತ್ತತೆ ಅದು ನಿಧಾನವಾಗಿ ಅದಕ್ಕೆ ಕೊಟ್ಟೆ ಕೊಡುತ್ತೆ. ಆವಾಗ ನಮಗೆ ಮಳೆ ನೀರು ಅದಕ್ಕೆ ಭಾರಿ ಪ್ರಮಾಣದ ಒಂದು ಶಕ್ತಿಯನ್ನು ಕೊಡ್ತದೆ. ನಾವು ಹಾಯಿಸೋದ್ರ ಜೊತೆಯಲ್ಲಿ ಹಾಯಿಸೋದು ನೀರನ್ನ ಹಾಯಿಸೋದು ಏನಪ್ಪಾ ಅಂತಂದ್ರೆ ಬರೀ ಜೀವ ಹಿಡ್ಕೊಳ್ಳೋದಕ್ಕೆ ಮಾತ್ರ ಅದು. ಬಟ್ ನಾವು ಗೊಬ್ಬರ ತುಂಬಿ ನಂತರ ಮಳೆ ಬೀಳುತ್ತಲ್ಲ, ಆ ಸುಳಿ ಮೂಲಕ ಬೇರಿಗೋಗಿ ಬೇರಿನಿಂದ ಆ ಇದನ್ನ ಗೊಬ್ಬರನ ಕೊಳತು ಅದು ಬೇರ್ ಮೂಲಕ ತಗೊಳುತ್ತಲ್ಲ, ಅದು ಭಾರಿ ಶಕ್ತಿ ಕೊಟ್ಟಂಗೆ ಆಗುತ್ತೆ. ಹಾಗಾಗಿ ನಾವು ಮೇ ಎಂಡು ಜೂನ್ ಫಸ್ಟ್ ಅಲ್ಲಿ ಒಂದು ಮಳೆ ಬಿದ್ದ ನಂತರ ನಾವು ಅಡಿಕೆಗೆ ದನಿನ ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ ತುಂಬೋದ್ರಿಂದ ಭಾರಿ ಮಟ್ಟದ ಒಂದು ಅದಕ್ಕೆ ಫಲವತ್ತತೆ ಕೊಟ್ಟ ರೀತಿಯಲ್ಲೇ ಆಗುತ್ತೆ ಅಂತ ನಮ್ಮ ಅನುಭವ ಹೇಳ್ತೀವಿ ಸರ್. ಕೊಟ್ಟಿಗೆ ಗೊಬ್ಬರ ನಿಮಗೆ ಅಷ್ಟೊಂದು ಪ್ರಮಾಣ ಎಲ್ಲಿ ಮಾಡ್ಕೋತೀರಿ, ಹೇಗೆ ಸಿಗುತ್ತೆ ನಿಮಗೆ? ಆದಷ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಮನೆಯಲ್ಲಿ ಹಸುಗಳು ಕಟ್ಟಿದೀವಿ, ಅದ್ರ ಜೊತೆನಲ್ಲಿ ಜೀವಾಮೃತವನ್ನು ಸ್ವಲ್ಪ ಮಾಡ್ಕೋತೀವಿ. ಅದ್ರ ಜೊತೆನಲ್ಲಿ ಅದನ್ನೂ ನಮಗೆ ಸಮಾಧಾನ ಆಗಿಲ್ಲ ಅಂದ್ರೆ ಬೇರೆ ಕಡೆನೂ ಕೊಂಡ್ಕೊಂಬರ್ತೀವಿ. ಕೊಂಡ್ಕೊಂಬಂದು ನಾವು ಗಿಡಗಳಿಗೆ ಕೊಟ್ಟಿಗೆ ಗೊಬ್ಬರನ ಹಾಕ್ತೀವಿ. ಜೀವಾಮೃತ ಅಂದ್ರೆ ಯಾವ ತರ ಮಾಡ್ತೀರಾ ನೀವು? ನಾವು ಜೀವಾಮೃತ ಅಂತಂದ್ರೆ ಯಾವುದೇ ತರ ಖರ್ಚುನ ಜಾಸ್ತಿ ಮಾಡ್ದೇನೆ, ಖರ್ಚು ಜಾಸ್ತಿ ಬರ್ದೇನೆ, ಮನೇಲಿರ್ತಕ್ಕಂಥ ಸಗಣಿ ಕಲ್ಸೋದು, ಅದ್ರ ಜೊತೆಯಲ್ಲಿ ಅದ್ರ ಗಂಜಲನ ಅದ್ರೊಳಗಡೆ ಹಾಕೋದು, ಅದ್ರ ಜೊತೆನಲ್ಲಿ ಇಲ್ಲ ಯಾವ್ದೋ ದ್ವಿದಳ ಧಾನ್ಯನ ಒಂದು ತರದ ಹಿಟ್ಟು ಹಾಕೋದು, ಒಂದು ಅರ್ಧ ಕೆ ಜಿ ಬೆಲ್ಲ ಹಾಕೋದು, ಈ ಟೈಪ್ ಅಲ್ಲಿ ಮಾಡಿ ನಾವು ಕೃಷಿಕರಿಂದ, ನನ್ನ ಸ್ನೇಹಿತರಿದ್ದಾರೆ ಕೃಷಿಕರಿಂದ, ಈ ತರ ಹಿಂಗಿಲ್ಲ ತರ ಮಾಡಿದ್ರೆ ಅನುಕೂಲ ಆಗುತ್ತೆ, ಆ ಹೌದಲ್ವಾ ಅಂತೇಳಿ ನಾವು ಪ್ರಾಕ್ಟಿಕಲ್ ಮಾಡೋದ್ರಿಂದ ಇದು ಹೌದು. ಈ ಒಂದು ಪದ್ಧತಿಯಲ್ಲಿ ನಾವು ಗಿಡಕ್ಕೆ ಈ ತರ ಗೊಬ್ಬರ ಕೊಡೋದ್ರಿಂದ 100-80% ವರ್ಕ್ ಮಾಡುತ್ತೆ. ನಮ್ಮ ಪ್ರಕಾರ 100-80% ಮಾಡಿದ್ರೆ ಸಾಕಲ್ವಾ, ನಮಗೆ ಬೇಕಾದಷ್ಟು ಬೆಳೆ ಬರುತ್ತೆ. ನಮಗೆ 100-100 ಮಾಡಬೇಕಾಗಿಲ್ಲ, 100-100 ಮಾಡಿದ್ರೆ ಆ ಸಸ್ಯ ತಡೆಯೋದಿಲ್ಲ. ಸಸ್ಯ ಏನೋ ಬಂದು ರೋಗ ಬಂದು ಅಥವಾ ಏನೋ ಬಂದು ಯಾವುದೇ ಆದರೂ ಅಷ್ಟೇ ಹಾಳಾಗೋಗುತ್ತದ, ಅಷ್ಟು ಕೆಲಸ ಮಾಡುತ್ತೆ ಅಂತ ನಮ್ಮ ಒಂದು ಅನುಭವ ಹೇಳ್ತೀವಿ ನಾವು. ನೀವು ಈ ಜೀರೋ ಕಲ್ಟಿವೇಶನ್ ಅಲ್ಲಿ ಮಾಡ್ತಾ ಇದ್ದೀರಲ್ಲ, ಕೃಷಿ ವಿಜ್ಞಾನಿಗಳು ಬಂದು ನಿಮ್ಮ ತೋಟವನ್ನು ನೋಡಿದಾರ? ಇಲ್ಲ ಸರ್, ಯಾರು ನೋಡಿಲ್ಲ. ನಾವು ಸತ ಈಗ ಅದನ್ನ ಮಾಡ್ಕೊಂಡ್ ಬಂದಿದೀವಿ. ನಾವು ಯಾರಿಗೂ ಸತ ನಾನು ಹಿಂಗ್ ಮಾಡ್ತಾ ಇದ್ದೀನಿ ನೀವು ಮಾಡ್ರಿ ಅನ್ನೋಂತ ವಿಚಾರ ನಾನು ಯಾರಿಗೂ ಹೇಳಕ್ ಹೋಗಿಲ್ಲ. ಬಟ್ ನನ್ನ ಸ್ನೇಹಿತರು ಬಂದು ನೋಡಿದ್ರು, ಅವರು ಕೆಲವರು ಮಾಡ್ತಿದ್ದಾರೆ. ಹಾಗಾಗಿ ನಾವು ಅದ್ರ ಬಗ್ಗೆ ಈಗ ಏನಾಗ್ತದೆ ಅಂತಂದ್ರೆ, ರೈತರುಗಳಿಗೆ ನಾವು ಅತಿ ಹೆಚ್ಚಾದಂತ ವಿಚಾರ ಹೇಳಕ್ ಹೋದಾಗ, ಇವಂದೇನಪ್ಪ ಇದು, ನಾವು ಇಷ್ಟು ವರ್ಷ ಕಾಯಕಾಗುತ್ತ, ನಾವು ಏನಿದ್ರೆ ಈಗ ರಸಗೊಬ್ಬರ ಹಾಕ್ಬಿಡ್ಬೇಕು, ಇಮಿಡಿಯೇಟ್ ಆಗಿ ನಾವು ಎಕರೆಗೆ 80 ಕ್ವಿಂಟಲ್ ಅಡಿಕೆ ಕೊಯ್ಬೇಕು ಅನ್ನೋಂತ ಒಂದು ಮನೋಭಾವನೆನ ಈಗಾಗಲೇ ಆಲ್ರೆಡಿ ಎಲ್ಲಾ ರೈತರ ತಲೆಯಲ್ಲೂ ಅದು ಇರ್ತಕ್ಕಂಥದ್ದು. ಕೆಲವು ಅದರಲ್ಲೂ ಸಹ ಈಗಾಗಲೇ ಹೆಚ್ಚು ಕಮ್ಮಿ 70% ಆ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇರೋರು ಇದ್ದಾರೆ. ಬಟ್ ಒಂದು 30% ಈಗ ಇವತ್ತಿನ ವಿಚಾರದಲ್ಲಿ ಕೊಟ್ಟಿಗೆ ಗೊಬ್ಬರಕ್ಕೆ ನಾನು ಸಾವಯವ ಗೊಬ್ಬರಕ್ಕೆ ಅವಲಂಬನೆ ಆಗಿ ಮಾಡಿದ್ರೆ ಇದು ನನ್ನ ಮಕ್ಕಳಿಗೂ ಇದು ತಲೆ ಕಾಯುತ್ತೆ ಅನ್ನೋಂತ ಲೆಕ್ಕಾಚಾರದಲ್ಲಿ ಅವರು ಸತ ಮಾಡ್ತಾ ಇದಾರೆ. ಈಗ ನಾವೆಲ್ಲ ಏನ್ ಹಾಳಾಗಿಲ್ಲ, ಅವ್ರು ರಸಗೊಬ್ಬರ ಬೆಳೆದವರು 10 ಕ್ವಿಂಟಲ್ ಜಾಸ್ತಿ ಬೆಳಿಬಹುದು, ಬಟ್ ಆದ್ರೆ ಅದು ಬೇಗ ನಸಸ್ ಹೋಗುತ್ತೆ ಅನ್ನೋದು ನಮ್ಗೆ ಗ್ಯಾರಂಟಿ ಇದೆ. ಬಟ್ ನಮ್ದು ಹಂಗಲ್ಲ, 10 ಕ್ವಿಂಟಲ್ ಕಡಿಮೆ ಬೆಳೆದಿದ್ರು, ಬಟ್ ನಾವ್ ಇನ್ನು 10 ವರ್ಷ ಜಾಸ್ತಿ ಬೆಳಿತೀವಿ ಅನ್ನೋದು ನಮ್ಗೆ ರಿಸಲ್ಟ್ ಇದೆ. ಅವ್ರು 10 ವರ್ಷ ಮುಂಚಿತವಾಗಿ ಹೋಗ್ಬಿಡುತ್ತೆ ಗಿಡ, ಬಟ್ ಆದ್ರೆ 10 ವರ್ಷ ಲೇಟ್ ಆದ್ಮೇಲೆ ನಮ್ ಗಿಡ ಹೋಗುತ್ತೆ. ಅಲ್ಲಿಗೆ ನಮ್ದೇ ಅಲ್ವಾ ಲೈಫು. ಹಾಗಾಗಿ ಆದಷ್ಟು ಸಾವಯವ ಗೊಬ್ಬರಕ್ಕೆ ಮಾಡ್ರಿ ಅನ್ನೋಂಥದ್ದು ನಾವು ನಮ್ಮ ಸ್ನೇಹಿತರುಗಳು ಹಿಂಗೆಲ್ಲ ಕುಂತಾಗ ಮಾತುಕತೆ ಆಡ್ತೀವಿ, ಅದರಂತೆ ಸಾಕಷ್ಟು ಜನ ಮಾಡ್ತಾ ಇದಾರೆ. ಕೆಲವರು ಕೇಳದಲ್ಲೇ ಮಾಡ್ತಕ್ಕಂಥದ್ದು, ಕೆಲವರು ಅದೇ ದೀರ್ಘವಾಗಿ ನಾವು ಕಾಲಕ್ಕೆ ಕಾಯೋದಕ್ಕೆ ಅವಕಾಶ ಇಲ್ಲಪ್ಪ ನಮಗೆ, ನಮಗೆ ಅಲ್ಪವಾಗಿ ನಾವು ಬೆಳೆದು ಬಿಡಬೇಕು ಅನ್ನೋಂಥದ್ದು ಒಂದು ಮಾಹಿತಿ ಪ್ರಕಾರ ಅವ್ರು ಬೆಳೀತಾರೆ. ಆದಷ್ಟು ನಾವು ರೈತರುಗಳಲ್ಲಿ ಇವತ್ತು ನನ್ನ ರೈತ ಸ್ನೇಹಿತರಲ್ಲಿ ನಾವು ಹೇಳಬೇಕು ಅನ್ನೋದಾದ್ರೂ ನಮ್ಮ ಸ್ನೇಹಿತರಿಗೆ ಇವತ್ತು ಸಾವಯವ ಗೊಬ್ಬರದ ಮೂಲಕ ಅವರು ಬೆಳೆಯೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅವರಿಗೆ ಅಂತ ಹೇಳ್ಬೋದು ನಾನು. ಹಿಂದೆ ಇಲ್ಲ, ಈ ಕಬ್ಬು ಬೆಳೆಯ ಸಮಯದಲ್ಲೆಲ್ಲ ವರ್ಷಕ್ಕೆ ಆದಾಯ ಬರ್ತಾ ಇತ್ತು ಕಬ್ಬಿನಿಂದ, ಭತ್ತದಿಂದಲೂ ಬರ್ತಾ ಇತ್ತು. ಈಗ ಅಡಿಕೆ ಕೃಷಿ ಮಾಡೋದ್ರಿಂದ 7-8 ವರ್ಷದ ತನಕ ನೀವೇನು ಅದರಲ್ಲಿ ಏನು ನೋಡೋಕ್ಕಾಗಲ್ಲ. ಅಂತ ಒಂದು ಸಂದರ್ಭದಲ್ಲಿ ನೀವು ತಮ್ಮ ಜೀವನಾಂಶಕ್ಕೋಸ್ಕರವಾಗಿ, ಜೀವನ ನಡೀಲಿಕ್ಕೋಸ್ಕರವಾಗಿ ಏನೇನು ಮಾಡ್ಕೊಂಡಿದ್ದೀರಾ ಸರ್? ಅದರಲ್ಲಿ ನಾವು ಅವರೆ ಗಿಡ ಬೆಳೆದ್ವಿ, ಆಮೇಲೆ ತೊಗರಿ ಗಿಡ ಬೆಳ್ಕೊಂಡ್ವಿ, ಆನಂತರ ಅದರಲ್ಲಿ ಸ್ವಲ್ಪ ಕಬ್ಬು ಸತ ಸಾಲು ನಾಟಿಗಳನ್ನು ಮಾಡ್ಕೊಂಡ್ವಿ 2 ಸಾಲು. ಏನು 4 ವರ್ಷ ಅದರಲ್ಲಿ ನಾವು ಎಲ್ಲ ರೀತಿಯಲ್ಲೂ ಏನು ನಾವು ಭತ್ತ ಕಬ್ಬು ತೆಗಿತಾ ಇದ್ವಿ, ಅದ್ರ ನಿಯರಲ್ಲಿ ನಾವು ಇವನ್ನೆಲ್ಲ ಬೆಳೆ ಬೆಳ್ಕೋಬಹುದು. ತರಕಾರಿ ಬೆಳೆಯೋದು ಇದೆಲ್ಲ ಒಂದು 4 ವರ್ಷ ಬಂದ್ಬಿಡುತ್ತೆ ಸರ್. 4 ವರ್ಷದ ನಂತರ ಗಿಡ ದೊಡ್ಡದಾಗಿ ಅದು ಗಿಡ ಹಳ್ಕೊಂಡ ನಂತರ ಬೆಳೆ ಯಾವುದೇ ತರ ಬರೋದಿಲ್ಲ. ಅದರಲ್ಲಿ ಏನಾಗ್ತದೆ ಅಂದ್ರೆ ಅದಕ್ಕೆ ಅವಲಂಬನೆಯಾಗಿ ಸ್ವಲ್ಪ ಬಾಳೆ ಹಚ್ಕೊಂಡಿರ್ಬೇಕು. ಬಾಳೆನೂ ಬೆಳೆದ್ವಿ, 3 ವರ್ಷ ಬಾಳೆ ಬೆಳೆದ್ವಿ. ಯಾವ ಬಾಳೆ ಬೆಳೆದ್ರಿ ಸರ್? ಪುಟ್ಬಾಳೆ ಬೆಳೆದ್ವಿ ನಾವು, ಪುಟ್ಬಾಳೆ ಬೆಳೆದ್ವಿ. ಅದು ಸುತ್ತಲೂ ಈಗ ಅದು ಎಲ್ಲ ಗಿಡ ದೊಡ್ಡದಾಗಿ ಫಸ್ಟ್ ಬರೋಂಥ ಟೈಮಿಗೆ ಬಾಳೆ ತೆಗ್ದಿದ್ದೀವಿ. ಅಲ್ಲೊಂದು ಇಲ್ಲೊಂದು ಅಡಿಕೆ ಗಿಡ ಕಂಡು ಅಲ್ಲೊಂದು 1 ಕ್ವಿಂಟಲ್ ಅಡಿಕೆ ಬಂತು ಅಂದ್ರೆ ಬಾಳೆ ಗಿಡ ಇನ್ನು ಬೇರೆ ಬೆಳೆ ಎಲ್ಲ ತಕ್ಕಂತ ಬಂದ್ವಿ. ಈಗೇನಾಗಿದೆ ಅಂತಂದ್ರೆ ಅದೇ ನಿಂಬೆ ಒಂಚೂರು ಸುತ್ತು ಹಚ್ಚಿದ್ದೀವಿ, ಆಮೇಲೆ ಇದನ್ನ ಹಚ್ಚಿದ್ದೀವಿ, ಅದು ಕೋಕ್ ಒಂದಿಷ್ಟು ಹಚ್ಕೊಂಡಿದ್ದೀವಿ. ಬಟ್ ಆದಷ್ಟು ಏನ್ ತೊಂದರೆ ಇಲ್ಲ, ಕೃಷಿಯಾಗಿ ನಾವು ಬೆಳಿಲೇಬೇಕು ಅಂತೇಳಿ ಅದರಲ್ಲೇ ಜೀವನ ಮಾಡಬೇಕು ಅಂದ್ರೆ ಧಾರಾಳವಾಗಿ ಸಾವಯವ ಗೊಬ್ಬರ ಉಪಯೋಗಿಸಿ ಆರಾಮ ಬೆಳಿಬಹುದು, ನೆಮ್ಮದಿಯಾಗಿ ಜೀವನನು ಮಾಡಬಹುದು. ಬಾಳೆ ಬೆಳೆದ್ರಿ ಅಂತ ಹೇಳಿದ್ರಿ, ಆ ಕೃಷಿ ಬಗ್ಗೆ ಹೇಳೋದ್ರ ಜೊತೆಗೆ ಆದಾಯದ ಬಗ್ಗೆ ಎಷ್ಟು ಬಂತು, ಯಾವ ಬೆಳೆ ಬೆಳೆದ್ರಿ, ಅವತ್ತಿನ ರೇಟ್ ಹೇಗಿತ್ತು? ನಾವು ಪುಟ್ಬಾಳೆನ ಬೆಳೆದಾಗ ಅವತ್ತು ನಮಗೆ 28-30 ರೂಪಾಯಿ ಕೆಜಿ, ಅದು ಒಳ್ಳೆ ಆದಾಯನೇ ತಂದ್ಕೊಡ್ತದೆ. ಈಗ ನಾವು 6 ತಿಂಗಳಿಗೆ ಒಂದ್ಸರಿ 1 ಎಕರೆಗೆ ಭತ್ತ ಬೆಳೀತಿದ್ವಿ. ನಮ್ಮಲ್ಲೆಲ್ಲ ಏನಾಗಿದೆ ಅಂದ್ರೆ ರಸಗೊಬ್ಬರ ಅಂದ್ರೆ ಅಂಗಡಿ ಗೊಬ್ಬರ ಹಾಕಿ ಎಲ್ಲ ಜಮೀನು ಹಾಳಾಗಿದೆ. ಏನು ಒಂದು 28 ಚೀಲ ಭತ್ತ ಬರೆದ್ರೆ ಸಹ 26 ಚೀಲ 28 ಚೀಲ ಭತ್ತ, ನಮ್ಮ ಪ್ರಕಾರ 20 ಕ್ವಿಂಟಲು 21 ಕ್ವಿಂಟಲ್ ಭತ್ತ. ಅವತ್ತಿನ ರೇಟಲ್ಲಿ 1700 1400 1300ಕ್ಕೆಲ್ಲ ಮಾಡಿದ್ವಿ. ಆ ಲೆಕ್ಕಾಚಾರಕ್ಕೆ ಹೋದ್ರೆ ಆವತ್ತಿನ ದಿನದಲ್ಲಿ 11 ತಿಂಗಳಿಗೆ ಇದು ಬಾಳೆ ನಮಗೆ ಕೈ ಸಿಗೋದ್ರ ಜೊತೆಲಿ ಜೀವನಕ್ಕೆ ಯಾವುದೇ ತರ ತೊಂದರೆ ಇಲ್ಲದ ರೀತಿಯಲ್ಲಿ ಅದ್ರ ಜೊತೆನಲ್ಲಿ ನಮ್ ಜಮೀನನ್ನ ಫಲವತ್ತತೆ ಮಾಡಿಕೊಡೋದ್ರ ಮೂಲಕ ನಮ್ಮನ್ನ ಜೀವನ ಸಾಗಿಸೋದಕ್ಕೂ ತುಂಬಾ ಅನುಕೂಲ ಮಾಡಿಕೊಟ್ಟಿತ್ತು. ಯಾವುದು ಬಾಳೆ ಜೀವನಕ್ಕೂ ಆಗುತ್ತೆ, ಗಿಡ ಗೊಬ್ಬರನೂ ಕೊಡುತ್ತೆ, ಮತ್ತೆ ಭೂಮಿನೂ ಹಾಳು ಮಾಡಲ್ಲ, ಭೂಮಿ ಫಲವತ್ತತೆ ಹೆಚ್ಚಿಸುತ್ತದ. ಹಾಗಾಗಿ ಬಾಳೆನ ಮಾಡಿಕೊಂಡ್ರೆ ಏನಿಲ್ಲ ಅಂದ್ರೂ 3 ವರ್ಷ ಅದರಲ್ಲಿ ನೆಮ್ಮದಿಯ ಜೀವನ ಮಾಡಬಹುದು. ಈ ಅಡಿಕೆ ಬೆಳೆದಿದ್ದೀನಿ ತಾವು ಸಾವಯವ ಕೃಷಿ ಅಂತ ಹೇಳಿದ್ರಿ, ಕಳೆದ ಬೇಸಿಗೆದ ಟೈಮಲ್ಲಿ ತಮ್ಮ ಒಂದು ಗಿಡಗಳಿಗೆ ಯಾವ್ದಾದ್ರು ರೋಗ ಬಾಧೆ ಕೀಟ ಬಾಧೆ ಆತರದೇನಾದ್ರು ಕಂಡು ಬಂತ? ಇಲ್ಲ, ಯಾವುದೇ ತರ ಅಡಿಕೆ ಗಿಡಕ್ಕೆ ಕೀಟ ಬಾಧೆ ಆಗ್ಲಿ ಯಾವುದೇ ತರ ಯಾವ್ದೇ ಏನು ಕಂಡು ಬಂದಿಲ್ಲ ನಮಗೆ. ಅರಳುದಿರತಕ್ಕಂತ ರೋಗ ಬಂತು, ಎಲೆ ಚುಕ್ಕಿ ರೋಗ ಬಂತು, ಆತರದೆಲ್ಲ ನಾವು ಕೇಳ್ಪಟ್ವಿ. ಈ ನಿಮ್ಮ ಒಂದು ಕೃಷಿ ಜಮೀನಲ್ಲಿ 0 ಕಲ್ಟಿವೇಶನ್ ಅಂದ್ರಲ್ಲ, ಏನಾದ್ರು ಆತರದ್ದು ನಮ್ಮ ಅಡಿಕೆ ಗಿಡಕ್ಕೆ ನಾವು ಯಾವುದೇ ತರ ರೋಗ ಬಂದಿದೆ, ನಾವು ಔಷಧಿ ಹೊಡಿಬೇಕು, ಚುಕ್ಕಿ ಬಿಳೆ ಚುಕ್ಕಿ ರೋಗ ಬಂದಿದೆ ಎಲೆಗೆ, ಅವೆಲ್ಲ ಏನು ಯಾವುದೇ ತರ ನಾವು ಯಾವುದೇ ಟೆನ್ಷನ್ ಇಲ್ಲ ನಮಗೆ. ಅದರಲ್ಲೂ ಸಾವಯವ ಗೊಬ್ಬರದಿಂದ ನಾವು ಮಾಡೋದ್ರಿಂದ ನಮಗೆ ಅದು ಅದು ನ್ಯಾಚುರಲ್ ಆಗಿ ಬಂದಿರುತ್ತೆ ಸರ್. ಅದು ನ್ಯಾಚುರಲ್ ಆಗಿ ಬಂದಿರೋದ್ರಿಂದ ಅದಕ್ಕೆ ಔಷಧಿ ಅವಶ್ಯಕತೆನೆ ಇಲ್ಲ. ಅದು ಆ ಒಂದು ಕ್ಲೈಮೇಟ್ ಅಂದ್ರೆ ಆ ಒಂದು ಬೇಸಿಗೆಗೆ ಅದು ಹೊಂದಾಣಿಕೆ ಆಗಿರುತ್ತೆ, ಚಳಿಗಾಲಕ್ಕೂ ಹೊಂದಾಣಿಕೆ ಆಗಿರುತ್ತೆ, ಮಳೆಗಾಲಕ್ಕೂ ಹೊಂದಾಣಿಕೆ ಆಗಿರುತ್ತೆ. ಮತ್ತೆ ಕೀಟ ಹೋಗಿ ಮುಟ್ಟುವಂತ ಒಂದು ವ್ಯವಸ್ಥೆಯಲ್ಲಿ ಇರಲ್ಲ. ಕೀಟ ಏನಿದ್ರು ಅದರ ಅಡೆಯಲ್ಲಿರ್ತಕ್ಕಂತ ಸಪ್ಪು ಸೆದೆಗೆ ಮುಟ್ಬೇಕಿವ ಆ ಗಿಡಕ್ಕೆ ಮುಟ್ಟುವಂತ ಅವಶ್ಯಕತೆ ಅದು ಆ ಒಂದು ಶಕ್ತಿಗಿಂತ ಹೆಚ್ಚಾಗಿ ಅದು ಬಹಳ ಅಳವಡಿಸ್ಕೊಂಡಿರುತ್ತೆ ಮರ. ಅಡಿಕೆ ಗಿಡ ಇದೆಯಲ್ಲ, ಇವತ್ತು ನಮ್ಮ ತೋರಿಸಲು ಬನ್ನಿ, ಆ ಅಡಿಕೆ ಎಲೆನ ಹಿಂಗೆ ತಗೊಂಡು ಹಿಂಗ್ ಮುರಿದ್ರೆ ಹಿಂಗ್ ಕಟ್ಟಾಗುತ್ತೆ, ಹಿಂಗ್ ಬಗ್ಗಲ್ಲ. ಅದು ಯಾಕೆ ಬಗ್ಗಲ್ಲ ಅಂದ್ರೆ ಈ ಅಂಗಡಿ ಗೊಬ್ಬರ ಹಾಕಿದ್ರೆ ಅದು ಬಗ್ಗುತ್ತೆ, ಹಿಂಗೆ ಹಿಂಗ್ ಹಿಂಗ್ ಹಿಂಗ್ ಕ್ಲೀನ್ ಅಪ್ ಪೌಡ್ ಮಾಡಿದ್ರೆ ಕಟ್ಟಾಗಲ್ಲ ಅದು. ಆದ್ರೆ ಇದು ಕಟ್ಟಾಗುತ್ತೆ, ಅಷ್ಟು ಹಾರ್ಡ್ ಆಗಿರುತ್ತೆ ಇದು. ಹಾಗಾಗಿ ಯಾವುದೇ ಕೀಟ ಅದಕ್ಕೆ ಹೋಗಿ ತೊಂದರೆ ಕೊಡುತ್ತೆ ಅನ್ನೋದು ನಮಗೆ ಗೊತ್ತು ಕಂಡು ಬಂದಿಲ್ಲ ಸರ್. ಇವತ್ತಿನವರೆಗೂ ನಾವು ಯಾವುದೇ ತರನು ಔಷಧಿನೂ ಸ್ಪ್ರೇ ಮಾಡಿಲ್ಲ. ಈ ಅಡಿಕೆ ಜೊತೆಗೆ ಕೋಕೋ ಕೂಡ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರೆ ಏನಕ್ಕೋಸ್ಕರ ಆಸಕ್ತಿ ಬಂತು, ಎಲ್ಲಿ ನೋಡಿದ್ರಿ, ಎಷ್ಟು ನೀವು ನಿಮ್ಮ ತೋಟದಲ್ಲಿ ಅಳವಡಿಸ್ಕೊಂಡಿದ್ದೀರಿ, ಅದರದ್ದು ಲಾಭಾಂಶಗಳಾಗಲಿ ಮುಂದಿನ ಒಂದು ದಿನದಲ್ಲಿ ಯಾವ ರೀತಿ ಅದನ್ನು ನಿರ್ವಹಿಸ್ತೀರಾ ಅನ್ನೋದು? ಸರ್, ನಾವು ಕೋಕೋ ಹಚ್ಚಿದ ಕಾರಣ ಆದಷ್ಟು ಗೊಬ್ಬರ ಅಂದರೆ ಸಾವಯವ ಗೊಬ್ಬರ ಆಗಲಿ, ಅದು ಆ ಎಲೆ ಉದುರಿ ಆ ಮಣ್ಣಿನ ಜೊತೆಯಲ್ಲಿ ಫಲವತ್ತತೆ ಹೆಚ್ಚಾಗಲಿ ಅನ್ನೋವಂಥ ವಿಚಾರಕ್ಕೆ ಫಸ್ಟ್ ನಾವು ಹಾಕಿದ್ವಿ. ಅದು ಆದರೂ ಕೆಲಸದ ಜೊತೆಯಲ್ಲಿ ನಮಗೆ ಜೀವನನೂ ಅನುಕೂಲ ಮಾಡಿಕೊಡ್ತು. ಹಿಂಗೆ ಅಂತಂದರೆ ಸ್ವಲ್ಪ ಅದು ಅದರ ಬೀಜ ಕೊಡ್ತು, ಅದು ಒಣಗಿಸಿದ್ವಿ, ತಗೊಂಬಂದ್ವಿ, ಅದು ಹಣ್ಣಾದ ನಂತರ ತೊಗೊಂಬಂದು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಬೀಜನ ಒಣಗಿಸಿ ನಾವು ಕೊಟ್ವಿ. ಆವತ್ತಿನ ದಿವಸದಲ್ಲಿ ನಮಗೆ ಎಷ್ಟು 350-400 ರೂಪಾಯಿ ನಮಗೆ ಕೆಜಿ ಸಿಗ್ತದೆ. ಹಾಗಾಗಿ ಒಂದು ಎಕರೆಯಲ್ಲಿ ನಾವು ಹೆಚ್ಚು ಕಮ್ಮಿ 1 ಕ್ವಿಂಟಲ್ 10 ಕೆಜಿ, 1 ಕ್ವಿಂಟಲ್ 15 ಕೆಜಿ ಹಿಂಗೆಲ್ಲ ಬೆಳೆದಿದ್ದೀನಿ ಸರ್. ಹಾಗಾಗಿ ಏನು ತೊಂದರೆ ಇಲ್ಲ ಸರ್. ಅದರಿಂದ ಗಿಡಕ್ಕೆ ಒಳ್ಳೆ ಒಂದು ಕೋಕೋ ಆ ಗಿಡ ಅನ್ನೋದ್ರ ಜೊತೆಯಲ್ಲಿ ಅದು ನಮಗೆ ದುಡ್ಡು ಕೊಡುತ್ತೆ, ಗಿಡಕ್ಕೆ ಒಳ್ಳೆ ಫಲವತ್ತತೆಯೂ ಮಾಡುತ್ತೆ. ಆ ಉದ್ದೇಶಕ್ಕೆ ಮಾಡಿದ್ದು ಅದನ್ನು. ಅಂದರೆ ಈ ಭಾಗದಲ್ಲಿ ನಿಮ್ಮನ್ನು ಬಿಟ್ಟು ಬೇರೆಯವರು ಹಾಕಿದಾರ ಅಥವಾ ನೀವು ಮಾತ್ರ? ಇಲ್ಲ, ಸುಮಾರು ಜನ ನಮ್ಮ ಸ್ನೇಹಿತರುಗಳು ಹಾಕಿದ್ದಾರೆ ಅದನ್ನು. ಇವತ್ತು ಸತ ಅದರಿಂದ ಪ್ರತಿಫಲನ ಪಡಿತಾ ಇದ್ದಾರೆ. ಏನು ತೊಂದರೆ ಇಲ್ಲ, ಮಾಡಬಹುದು ಅದನ್ನು, ಸುಮಾರು ಜನ ಮಾಡ್ತಾ ಇದ್ದಾರೆ. ನಿಂಬೆ ಕೂಡ ಮಾಡಿದ್ದೀನಿ ಅಂತ ಹೇಳಿದ್ರಿ ಸರ್. ನಿಂಬೆ ಹಣ್ಣು ಅಂದ್ರೆ ನಾನು ಯಾವುದೇ ತರ ಈ ಗದ್ನಿಂಬೆ ಆಗಲಿ ಅಥವಾ ಈಗೇನು ಬಂದಿದೆ ಈಗ ಇಂಥದ್ದು ತಳಿಗಳು ಚೇಂಜ್ ಮಾಡಿ ದಪ್ಪ ದಪ್ಪ ನಿಂಬೆ ಹಣ್ಣು ಅಂಥವೆಲ್ಲ ಬರುತ್ತಲ್ಲ, ಆ ಥರ ನಿಂಬೆ ಹಣ್ಣು ಬೆಳೆಯಲಿಲ್ಲ ನಾನು. ಆದಷ್ಟು ನಾಟಿ ನಿಂಬೆ ಹಣ್ಣನ್ನು ಬೆಳೆದೆ ನಾನು. ಬೆಳೆಯೋದ್ರಿಂದ ಅದು ಒಂಥರ ಜೀವನಕ್ಕೆ ಆಧಾರ ಆಗುತ್ತೆ, ಮತ್ತೆ ಅದು ನಿಂಬೆ ಹಣ್ಣು ಇರೋದ್ರಿಂದ ಕೀಟಗಳಿಗೆ ಸ್ವಲ್ಪ ಅದರಿಂದ ಅಡೆತಡೆಯೂ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಸ್ವಲ್ಪ ವಿಷ ಬರುತ್ತೆ ಸರ್ ಅದೇ. ಈಗ ನೀವು ಮತ್ತೆ ಬೇರೆ ಬೆಳೆಗೆ ಏನಾದರೂ ಹೋಗ್ಬೋದಾ ಏನು ಸರ್? ಅದನ್ನ ಈಗ ನಾವು ಯಾವುದೇ ತರ ಯೋಚನೆ ಮಾಡಿಲ್ಲ. ಇವತ್ತಿನ ದಿನದಲ್ಲಿ ಏನು ನಡೀತಾ ಇದೆ, ನೀವು ಹೇಳ್ದಂಗೆ ಅಡಿಕೆ ದುಬಾರಿ ಹೋಗ್ತಾ ಇದೆ. ಅಲ್ಪಾವಧಿ ಅಂದ್ರೆ ಈಗ ಸದ್ಯಕ್ಕೆ ಗೌರ್ಮೆಂಟ್ ಗೊಬ್ಬರ ಅಂದ್ರೆ ಅಂಗಡಿ ಗೊಬ್ಬರ ಹಾಕ್ಬಿಟ್ಟು ನಾವು ಬೇಗ ಫಲ ತಗೊಂಡ್ಬಿಟ್ಟು ದುಡ್ಡು ನೋಡ್ಬೇಕು ಅನ್ನೋಂತ ಒಂದು ಆಸಕ್ತಿ ಇರೋರು ಆ ರೀತಿಯಾಗಿ ಮುಂದೇನೋ ಹಾಳಾಗೋಗ್ಬಿಡುತ್ತೆ, ಎಲ್ಲರೂ ಅಡಿಕೆ ನಿರ್ತಿದ್ದಾರೆ, ಅಡಿಕೆ ರೇಟ್ ಬಿದ್ದೋಗ್ಬಿಡುತ್ತೆ, ಅವಾಗ ದುಡ್ಡಾಗಲ್ಲ, ಇವಾಗ ಏನೋ ಒಂದು ಹಣ ಜಾಸ್ತಿ ಹೆಚ್ಚಿನದಾಗಿ ನಾವು ದುಡಿಮೆ ಮಾಡ್ಬೋದು ಅನ್ನೋಂಥ ಕಿಚ್ಚಿಗೆಲ್ಲ ಹಾಕ್ಬೋದು. ಬಟ್ ಆದರೆ ಅದು ಏನು 10 ಕ್ವಿಂಟಲ್ ಜಾಸ್ತಿ ಬೆಳೀತಾರೆ ಅಷ್ಟು ಬಿಟ್ಟರೆ ನಾವು ಹೆಚ್ಚು ಕಡಿಮೆ ನಾವು ಈಗ ಸಾವಯವ ಗೊಬ್ಬರದಿಂದ ಬೆಳೆದವರು ಏನು ಭಾರಿ ಕಂಡಮ್ಮಾಗಿರ್ತಾರೆ ಅನ್ನೋದು ಸುಳ್ಳು. ನಾವು ಸತ ಅವ್ರ ಜೊತೆನಲ್ಲೇ ಇರ್ತೀವಿ. ಅವ್ರು ಏನಪ್ಪ ಅಂತಂದ್ರೆ ಒಂದು ಹೆಜ್ಜೆ ಮುಂದೋಗಿರ್ಬೋದು ಅಷ್ಟು ಬಿಟ್ಟರೆ ಬೇಗ ಹಾಳು ಮಾಡ್ಕೋತಾರೆ ತೋಟ. ಇವತ್ತು 5,000 ರೂಪಾಯಿ ಕ್ವಿಂಟಲ್ ಇದ್ದು ನಾಳೆ 3,000 ರೂಪಾಯಿ ಕ್ವಿಂಟಲ್ ಆದರೂ ನಮ್ಗೆ ಹೊರತೆ. ಯಾಕೆಂದ್ರೆ ನಮ್ದು ಗಿಡ ಇರುತ್ತೆ, ಇವ್ರದ್ದು ಗಿಡ ಇರಲ್ಲ ಅವಾಗ. ಮತ್ತೆ ಅವ್ರು 8 ವರ್ಷ ಬೆಳೆಸಿ ಅವರು ಫಲವತ್ತತೆ ತಗೊಳಿದ್ರೆ ನಾವು ಅವ್ರಿಗಿಂತ ಶ್ರೀಮಂತರೇ ಆಗಿರ್ತೀವಿ. ಸಾವಯವ ಗೊಬ್ಬರ ಯಾವತ್ತೂ ಶ್ರೀಮಂತಿಕೆನೇ ಬಯಸುತ್ತದೆ. ಬಟ್ ಸಾವಯವ ಗೊಬ್ಬರದಿಂದ ಯಾರು ಕೆಟ್ಟವ್ರು ಯಾರು ಇಲ್ಲ. ನಿಮ್ಮ ಮಕ್ಕಳನ್ನು ಕೃಷಿಗೆ ಅಳವಡಿಸ್ಕೊಂಡಿದ್ದೀರಾ? ಹೌದೌದೌದು, ನಮ್ಮ ಮಕ್ಕಳಿಗೂ ಸತ, ನಮ್ಮ ಮಕ್ಕಳಿಗೆ 12 ವರ್ಷದ ಮಕ್ಕಳು ಇವತ್ತು ನಮ್ಮ ಜೊತೆನಲ್ಲಿ ನಮ್ಮ ತೋಟದಲ್ಲಿ ನಾವು ನಮ್ಮ ಮಿಸ್ಸಸ್ ಅಂದ್ರೆ ನಮ್ಮ ಹೆಣ್ಮಕ್ಳು ನಾವಿಬ್ರು ಆ ಕೆಲಸ ಮಾಡ್ಕೊಂತ ಹೋಗ್ತಿದ್ರೆ ನಮ್ಮ ಮಕ್ಕಳು ಅದರಲ್ಲಿ ಸುಮ್ಮನೆ ಗಿಡ ಗುಣೆ ಸುತ್ತ ಮಾಡಿ ಅದಕ್ಕೆ ದನಿ ಗೊಬ್ಬರ ಹಾಕೊಂಡು ಬರ್ತಾ ಇದ್ರೆ ಆ ಮಣ್ಣನ್ನೆಲ್ಲ ಮುಚ್ಕೊಂಡ್ಬರೋದು ಇವೆಲ್ಲ ಇವತ್ತಿಂದಲೂ ನಾವು ಅವ್ರಿಗೆ ಅದನ್ನು ಹೇಳ್ಕೊಡ್ತಾನೆ ಬರ್ತಾ ಇದೀವಿ. ಅವ್ರು ಅದೇ ಕೆಲಸನೇ ಮಾಡೋರು. ಕಾರ್ಯಕ್ರಮದ ಕಡೆಯದಾಗಿ ತಾವು ಒಬ್ಬ ರೈತ ಆಗಿ ಅಂದ್ರೆ ಉಳಿದ ರೈತರಿಗೆ ಅಂದ್ರೆ ರಸಗೊಬ್ಬರಗಳನ್ನು ಉಪಯೋಗಿಸ್ತಕ್ಕಂಥವ್ರು ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ದಯಮಾಡಿ ನಾನು ಹೇಳುದು ನನ್ನ ರೈತ ಸ್ನೇಹಿತರಿಗೆ, ಆದಷ್ಟು ನೀವು ಜೀರೋ ಒಂದು ಕಂಟಿವೇಶನ್ಗೆ ಅವಲಂಬನೆ ಆಗಿ ಸಾವಯವ ಗೊಬ್ಬರನ ಆದಷ್ಟು ಬೆಳೆಗಳಿಗೆ ನೀವು ನೀವೇ ತಯಾರು ಮಾಡ್ಕೊಂಡು ಅದಕ್ಕೆ ಹಾಕೊಂಡು ಬಂದ್ರೆ ಇವತ್ತಲ್ಲ ನಾಳೆ ನಾವು ಕೃಷಿಯಲ್ಲಿ ಒಳ್ಳೆ ಒಂದು ಸಕ್ಸಸ್ ಆಗಿ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಬದುಕುವಂತ ಒಂದು ವ್ಯವಸ್ಥೆಗೆ ಬರ್ತೀವಿ ಅಂತ ನಾವು ಎದೆ ತಟ್ಕೊಂಡು ಹೇಳ್ತೀವಿ ಸರ್. ರಘುವೇದಾಚಾರ ಅವರೇ, ತಮ್ಮ ಒಂದು ಕೃಷಿ ಅನುಭವನ ಅಂದ್ರೆ ಸಾವಯವ ಕೃಷಿ ಅನುಭವವನ್ನ ನಮ್ಮ ಕೇಳುಗರೊಂದಿಗೆ ಹೆಚ್ಚು ಹಂಚಿಕೊಂಡಿದ್ದೀರಿ. ತಮಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಜೀರೋ ಕಲ್ಟಿವೇಷನ್ ಹಾಗೂ ಸಾವಯವ ಕೃಷಿ ಕುರಿತು ಭದ್ರಾವತಿ ತಾಲೂಕು ಬಾರಂದೂರಿನ ರುಗ್ವೇದಾಚಾರ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರೊಂದಿಗೆ ಭಾಗವಹಿಸಿದವರು ಎಚ್ಎಂ ಮಹೇಶ್. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಹಳ್ಳಿ ನಾಡು ನಮ್ಮದು ಅದಕ್ಕೆ ತನುವು ಕೆರೆಗಳು, ಹಳ್ಳಿ ನಾಡು ನಮ್ಮದು ಅದಕ್ಕೆ ತನುವು ಕೆರೆಗಳು, ಕೆರೆಗಳನ್ನು ಉಳಿಸಿ ನಾವು ಬದುಕನೆತ್ತಿ ಹಿಡಿಯುವ ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಬೇಕು ಗೋಡಿಗೆ, ನೆರಳು ಬೇಕು ನೆಮ್ಮದಿಗೆ, ಹಚ್ಚ ಹಸಿರ ಮರವ ನೋಡಿ ನಾಡ ಸಿರಿಯನ್ನುಳಿಸುವ ಮರವು ಬೇಕು ಗೋಡಿಗೆ, ನೆರಳು ಬೇಕು ನೆಮ್ಮದಿಗೆ, ಹಚ್ಚ ಹಸಿರ ಮರವ ನೋಡಿ ನಾಡ ಸಿರಿಯನ್ನುಳಿಸುವ ಕೆರೆಗಳನ್ನು ಮಕ್ಕಳೆಂದು ಪ್ರೀತಿಯಿಂದ ನೋಡುವ ಕೆರೆಗಳನ್ನು ಮಕ್ಕಳೆಂದು ಪ್ರೀತಿಯಿಂದ ನೋಡುವ ಜಲಸಿರಿಯ ಉಳಿಸಿ ನಾವು ಫಲವ ನಿತ್ಯ ಸವಿಯುವ ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಪಕ್ಷಿ ನಮಗೆ ಬೇಕು, ಅದಕ್ಕೆ ಕೆರೆಗಳಿರಲೇಬೇಕು, ಬಾಳಗುಟ್ಟ ಅರಿತು ನಾವು ಸಂಯಮದಿ ಸಾಗುವ ಪ್ರಾಣಿ ಪಕ್ಷಿ ನಮಗೆ ಬೇಕು, ಅದಕ್ಕೆ ಕೆರೆಗಳಿರಲೇಬೇಕು, ಬಾಳಗುಟ್ಟ ಅರಿತು ನಾವು ಸಂಯಮದಿ ಸಾಗುವ ಮಣ್ಣಿನ ಮಗನಿಗಿಂದು ಕೆರೆಗಳೇ ವರಗಳೆಂದು ಮಣ್ಣಿನ ಮಗನಿಗಿಂದು ಕೆರೆಗಳೇ ವರಗಳೆಂದು ಸಾರಿ ನಾವು ಸಾಗುವ ಕೆರೆಗಳನ್ನು ಉಳಿಸುವ ಮಣ್ಣಿನ ಮಗನಿಗಿಂದು ಕೆರೆಗಳೇ ವರಗಳೆಂದು ಸಾರಿ ನಾವು ಸಾಗುವ ಕೆರೆಗಳನ್ನು ಉಳಿಸುವ ನಮ್ಮ ಕೆರೆಗಳನ್ನು ಉಳಿಸುವ ನಮ್ಮ ಕೆರೆಗಳನ್ನು ಉಳಿಸುವ ಬನ್ನಿರಣ್ಣ ಬನ್ನಿರಕ್ಕ ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಅವನ್ನಿರಣ್ಣ ಬನ್ನಿರಕ್ಕ ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಇದುವರೆಗೆ ಪರಿಸರ ಗೀತೆಯನ್ನು ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ನಿಲಯದಿಂದ ಇಂದು ಮತ್ತು ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಇಂದು ರಾತ್ರಿ 8 ಗಂಟೆಗೆ ಕೌಟುಂಬಿಕ ಧಾರಾವಾಹಿ ಬೆಳಕಿನಂಗಳ, ರಚನೆ ಮಂಗಳ ಪ್ರಿಯದರ್ಶಿನಿ, ನಿರ್ಮಾಣ ಶೇಷಪ್ರಭು ಎಲ್, ನಿರ್ಮಾಣ ಟಿವಿ ವಿದ್ಯಾಶಂಕರ ಹಾಗೂ ನೇತ್ರಾವತಿ ಅಭಿರಾಮ್ ಮೂರ್ತಿ. ಈ ರಾತ್ರಿ 9:15ಕ್ಕೆ ಕನ್ನಡ ಭಾಷಣ. ಕರ್ನಾಟಕದ ಭೌಗೋಳಿಕ ವಿಶಿಷ್ಟತೆ ಈ ಕುರಿತು ಮಾತನಾಡುತ್ತಾರೆ ಶಿವಮೊಗ್ಗದ ಡಿವಿಎಸ್ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಕಾಲೇಜಿನ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ರಾಜೇಶ್ವರಿ ಎನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಯತೀರ್ಥ ಮೇವಂಡಿ ಅವರಿಂದ ಗಾಯನ ಕೇಳುವಿರಿ. ವಾದ್ಯ ಸಹಕಾರದಲ್ಲಿ ಹಾರ್ಮೋನಿಯಂ ನರೇಂದ್ರ ನಾಯಕ್, ತಬಲ ವಿಘ್ನೇಶ್ ಕಾಮತ್. ಇನ್ನು ನಾಳೆ ಬೆಳಿಗ್ಗೆ 6:10ಕ್ಕೆ ಚಿಂತನ ಡಾಕ್ಟರ್ ನಟರಾಜ್ ಹುಳಿಯಾರ್ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:15ಕ್ಕೆ ಶುಭೋದಯ ನಮ್ಮ ಕರ್ನಾಟಕ. 6:40ಕ್ಕೆ ಕೆಳದಿ ಶಿವಪ್ಪನಾಯಕ ಯುಎಚ್ಎಸ್ ನೀಗಿನ ಮಿಡಿತ ವಿಷಯ ಡಿ ಕಾಂಪೋಸರ್. ಈ ಕುರಿತು ಮೂಡಿಗೆರೆ ತೋಟಗಾರಿಕಾ ಮಹಾವಿದ್ಯಾಲಯದ ಮಣ್ಣು ವಿಭಾಗದ ತಜ್ಞರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿಪಿ ಸಂಕಲ್ಪ ಅವರಿಂದ ಮಾಹಿತಿ ಕೇಳುವಿರಿ. 7:15ಕ್ಕೆ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳು ಈ ಕುರಿತು ಡಾ ಲೀಲಾಕಾಂತ್ ಟಿಎನ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ಶಶಿಕಾಂತ್ ಎಂ ಮಮ್ಮಿಗಟ್ಟಿ. ನಾಳೆ ಬೆಳಿಗ್ಗೆ 9:05ಕ್ಕೆ ಭೀಮ ಕಾವ್ಯ ನಮನ. ಡಾ ಬಿಆರ್ ಅಂಬೇಡ್ಕರ್ ಜನ್ಮ ಜಯಂತಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಪ್ರಸ್ತುತಿ ಹೆಚ್ಕೆ ಸುಬ್ಬಯ್ಯ ಹಾಗೂ ಶಿವಪ್ರಕಾಶ್ ಡಿಆರ್. ನಾಳೆ ಬೆಳಿಗ್ಗೆ 10:05ಕ್ಕೆ ಅಂಬೇಡ್ಕರ್ ಅವರ ಜನ್ಮದಿನದ ಸಂದರ್ಭದಲ್ಲಿ ರೂಪಕ ಭೀಮಬಲ ಪ್ರಸ್ತುತಿ ಬಿಕೆ ಸುಮತಿ ಹಾಗೂ ಚಂದ್ರಮ್ಮ. 11:00ಗೆ ಗಾಂಧಿ ಸ್ಮೃತಿ. 11:15ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆ ಕೇಳುವಿರಿ. 11:30ಕ್ಕೆ ಸೇವಾ ಮಾಹಿತಿ ಹಾಗೂ ಭಾವಗೀತೆಗಳನ್ನು ಕೇಳುವಿರಿ. 11:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಭದ್ರಾವತಿ ತಾಲೂಕು ಗೋಣಿಬೀಡಿನ ಸೋಂಪಾನಾಯಕ ಮತ್ತು ತಂಡದವರಿಂದ ಕೋಲಾಟದ ಪದಗಳನ್ನು ಕೇಳುವಿರಿ. ನಾಳೆ ಬೆಳಿಗ್ಗೆ 12:00ಗೆ ವಿಶೇಷ ಕಾರ್ಯಕ್ರಮ ಸರಣಿ ಮನದ ಮಾತಿನ 100 ಚಿಂತನೆಗಳು. 12:05ಕ್ಕೆ ವನಿತಾ ವಿಹಾರ. ಮಹಿಳಾ ವಿಮೋಚನಾ ಪರಿಹಾರ ಹರಿಕಾರ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಕುರಿತು ಮಾತನಾಡುತ್ತಾರೆ ಡಾ ಭಾರತಿ ದೇವಿ ಪಿ. 12:30ಕ್ಕೆ ಆರೋಗ್ಯ ಕಾರ್ಯಕ್ರಮ. ಇದರಲ್ಲಿ ಬೇಸಿಗೆಯಲ್ಲಿ ಬಾಧಿಸುವ ಚರ್ಮದ ಸಮಸ್ಯೆಗಳು, ಲಕ್ಷಣಗಳು ಹಾಗೂ ಅವುಗಳಿಗೆ ಪರಿಹಾರ ಈ ಕುರಿತು ಚಿತ್ರದುರ್ಗದ ಬಸವೇಶ್ವರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಚರ್ಮರೋಗ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಡಾ ಎಂ ಯೋಗೇಂದ್ರ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:35 ವೇದ ಒಂದು ಪರಿಚಯ, ಈ ಕುರಿತು ಸೂರ್ಯನಾರಾಯಣ ಅವರಿಂದ ಭಾಷಣ ಕೇಳುವಿರಿ. ಸಂಜೆ 5:30 ಚಿತ್ರಗೀತೆಗಳು, 6:10 ವಿಶೇಷ ಕಾರ್ಯಕ್ರಮ ಸರಣಿ ಮನದ ಮಾತಿನ 100 ಚಿಂತನೆಗಳು. 6:51 ಕಿಶಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಣಬೆ ಹಾಗೂ ಬಾಳೆ ಅಂಗಾಂಶ ಕೃಷಿ, ಈ ಕುರಿತು ಶಿವಮೊಗ್ಗ ಜೈವಿಕ ಕೇಂದ್ರದ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಪ್ರತಿಭಾ ಬಿವೈ ಅವರೊಡನೆ ಸಂದರ್ಶನ. ನಂತರ ಭದ್ರಾವತಿ ತಾಲೂಕು ಅರಳಿಹಳ್ಳಿಯ ಗೋಣಿ ಲಕ್ಷ್ಮಮ್ಮ ಮತ್ತು ತಂಡದವರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. 7:45 ಪ್ರಾಯೋಜಿತ ಕಾರ್ಯಕ್ರಮ ಮತದಾತ ಜಂಕ್ಷನ್. ಇನ್ನು ನಾಳೆ 8:00 ಸ್ನೇಹ ಭಾರತಿ ತಮಿಳು ಕಾರ್ಯಕ್ರಮ ಕೇಳುವಿರಿ. 8:30 ಚಿತ್ರಗೀತೆಗಳು.